ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ನರ್ಸರಿ ಸಸ್ಯಗಳ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಯಲ್ಲಾಪುರ ತಾಲೂಕು ಕನ್ನಿಗಿರಿಯ ಸವಿತಾ ವಿಶ್ವನಾಥ್ ಗಾಂವ್ಕರ್. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಸವಿತಾ ವಿಶ್ವನಾಥ್ ಗಾಂವ್ಕರ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿ ಗ್ರಾಮದವರು, ಮತ್ತೆ ನರ್ಸರಿಯನ್ನು ಬೆಳೀತಾ ಇದ್ದಾರೆ, ಮತ್ತೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿದ್ದಾರೆ, ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಒಬ್ಬ ಗೃಹಿಣಿಯಾಗಿ? ಮತ್ತೆ ಇಂಥವೆಲ್ಲನೂ ಮಾಡಬೇಕಾದಾಗ ಅಲ್ಲಿರುವಂತಹ ಕಷ್ಟ ಸುಖ ಮತ್ತು ಖುಷಿ ಎಲ್ಲವನ್ನು ಕೂಡ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಸವಿತಾ ಅವರು. ನಮಸ್ಕಾರ ಸರ್. ನಿಮ್ಮ ತವರು ಮನೆ ಹಿನ್ನೆಲೆ ಮತ್ತು ಗಂಡನ ಮನೆ ಹಿನ್ನೆಲೆ ಸ್ವಲ್ಪ ಹೇಳ್ತೀರಾ? ನನ್ನ ತವರು ಮನೆ ಅಂದ್ರೆ ಮೂಲತಃ ಬರಬಳ್ಳಿ ಗ್ರಾಮದವರಾಗಿದ್ರು. ಅಲ್ಲಿ ಇವಾಗ ಮುಳುಗಡೆ ಆಗಿದೆ, ಅದು ಸಾತೋಡಿ ಡ್ಯಾಮ್ ಕಟ್ಟಿದ್ರಿಂದ ಅಲ್ಲಿ ಮುಳುಗಡೆ ಆಗಿ ಹೆಗ್ಗಾರಿಗೆ ಶಿಫ್ಟ್ ಆಗಿದ್ದಾರೆ ಅವರೆಲ್ಲ. ನಾನು ಕೂಡ ಅಲ್ಲಿ ಒಂದು 1.5-2 ವರ್ಷ ಇದ್ದೆ ಹೆಗ್ಗಾರಲ್ಲಿ. ಆಮೇಲೆ ನನಗೆ ಮ್ಯಾರೇಜ್ ಆಗಿ ಇಲ್ಲಿ ಜಮಗುಳಿ ಗ್ರಾಮಕ್ಕೆ ಇಲ್ಲಿ ಬಂದೆ. ಇಲ್ಲಿ ನನ್ನ ಗಂಡನ ಮನೆ ಕಡೆನೂ ಕೂಡ ಕೃಷಿ ಪರಿವಾರದವರೇ ಎಲ್ಲರೂ ಕೂಡ. ಮೊದಲಿಂದಾನು ನನಗೆ ತಂದೆಯವರ ಜೊತೆ ಒಡನಾಟದಲ್ಲಿ ಕೃಷಿಯಲ್ಲಿ ಆಸಕ್ತಿ ಇತ್ತು. ಯಾಕೆಂದ್ರೆ ಅವರು ನಾವು ಚಿಕ್ಕವರಿರುವಾಗ ನಮ್ಮನ್ನ ರಜೆಯಲ್ಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಅವರು ಶೇಂಗಾ, ಹಸಿರು, ಉದ್ದು ಇದನ್ನೆಲ್ಲ ಅವರು ಗದ್ದೆಯಲ್ಲಿ ಬೆಳೀತಾ ಇದ್ರು. 2 ಟೈಮ್ ಗದ್ದೆ ಬೆಳೆಯನ್ನು ತೆಗಿತಾ ಇದ್ರು, ಕಾರ್ಗೆದ್ದೆ ಮತ್ತೆ ಇದನ್ನ. ಆವಾಗ ಅವರು ನಮ್ಗೆ ತಗೊಂಡೋಗೋದ್ರಿಂದ ಅದ್ರ ಬಗ್ಗೆ ನಮ್ಗೆ ಮಮತೆ, ಏನ್ ಮಾಡಬಹುದು ನಾವು ಕೂಡ ಅನ್ನೋದ್ರ ಬಗ್ಗೆ ನನಗೆ ಆಸಕ್ತಿ ಆಗಿಂದಲೇ ಇತ್ತು. ಶೇಂಗಾ ಅಂದ್ರೆ ಅವರು ನಮ್ಗೆ ತಿನ್ಲಿಕ್ಕೆ ಆಗ್ತದೆ ಅಂತ ಆಸೆ ಹುಟ್ಟಿಸಿ ಚಿಕ್ಕವರಿರ್ಬೇಕಾದ್ರೆ ಅಂದ್ರೆ ಮಕ್ಕಳನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗಿ ಹೋಗಿ ರೂಢಿ ಮಾಡಿದ್ರು. ಅಲ್ಲೇ ನಮ್ ತರಕಾರಿ ಬೆಳೆಯೋದು, ಮೊಗೆಕಾಯಿ, ಸೌತೆಕಾಯಿ ಇದನ್ನೆಲ್ಲ ಬೆಳೀತಾ ಇದ್ವಿ ನಾವು. ಹಾಗೆ ಕೂಡ ಅದರಲ್ಲೇ ಇಂಟ್ರೆಸ್ಟ್ ಬೆಳೀತಾ ಹೋಗಿತ್ತು. ನನ್ನ ತಂದೆಯವರಿಂದ ಮೊದಲಿಂದಾನು ಬಂದಿರೋದು ಇದು. ಅದೇ ಕೂಡ ಇಲ್ಲಿ ಬಂದಿರುವಾಗ ಕೂಡ ನನ್ನ ಗಂಡನ ಮನೆಯಲ್ಲೂ ಕೂಡ ಎಲ್ಲರೂ ಕೃಷಿ ಪರಿವಾರದವರೇ. ಇಲ್ಲೂ ಕೂಡ ಹೆಂಗೆ ಅಂದ್ರೆ ನಮ್ದು ಎಲ್ಲರಿಗೂ ಅಷ್ಟು ಸಪೋರ್ಟಿವ್ ಆಗಿ ಇದ್ದಾರೆ ಎಲ್ಲರೂ. ಒಂದೇನೋ ಮಾಡ್ತೇನೆ ಅಂದ್ರೆ ಮಾಡು, ಯಾಕೆ ಮಾಡ್ತೀಯ ಅಂತ ಅದನ್ನ ನಮ್ಮನ್ನ ಅದರಿಂದ ಹಿಮ್ಮುಖನೇ ಮಾಡಿಸೋರು ಯಾರು ಇಲ್ಲ ಇಲ್ಲಿ. ಮಾಡ್ತೇನೆ ಅಂದ್ರೆ ಹಾ ಮಾಡಿ ನೋಡು ಏನಾಗತ್ತೆ ಅಂತ ನೋಡು, ಅಷ್ಟು ಉತ್ತೇಜನಕವಾದ ವಾತಾವರಣ ಇರೋದ್ರಿಂದ ನನಗೆ ಇದರಲ್ಲಿ ಒಂದು ಸಕ್ಸಸ್ ಪಡೀಲಿಕ್ಕೆ ಕಾರಣ ಆಯ್ತು ಅನ್ಬಹುದು. ಸ್ಟಾರ್ಟಿಂಗ್ ಎಲ್ಲ ಮಾಡ್ತಿದ್ದೆ ನಾನು. ಹೆಂಗೆ ಅಂದ್ರೆ ನಾಲ್ಕೇ ಕವರ್ ಅಲ್ಲಿ ಹಾಕೋದು, ನೆಡೋದು ಗಿಡಗಳನ್ನ ಮಾಡ್ತಾ ಇದ್ದೆ. ಆಗ ಇಲ್ಲ, ನಮ್ಮನೆಯಲ್ಲಿ ನಮ್ಮನೆಯವರು ನಮ್ಮ ಅತ್ತೆಯವರು ಎಲ್ಲರೂ ಬಂತು, ಮಾಡು ಚೆನ್ನಾಗಿ ಆಗ್ತಾ ಇದೆಯಲ್ಲ ಮಾಡು. ಒಂದು ಹೊಸ ವೆರೈಟಿ ಬಂದಾಗ ಕಲೆಕ್ಷನ್ ಮಾಡ್ಕೊಂಡು ನಮ್ಮ ಅತ್ತೆಯವರು ಇಷ್ಟೇಜ್ ಆದ್ರೂ ಕೂಡ ಅವ್ರು ಎಲ್ಲರೂ ಹೋದಾಗ ನನಗೊಂದು ಹೊಸ ಜಾತಿ ತಂದ್ಕೊಡೋರು. ಇದನ್ನ ಮಾಡು, ನಾವು ಮಾಡಬಹುದು, ಸೇವಂತಿಗೆ ಇರಬಹುದು, ಗುಲಾಬಿ ಇರಬಹುದು, ದಾಸವಾಳ ಇರಬಹುದು. ಮೂಲ ಹೇಳ್ಬೇಕಂದ್ರೆ ನಮ್ಮ ಮಾವನವರು ಕೂಡ ಮೊದಲಿಂದ ದಾಸವಾಳ ಗಿಡಗಳನ್ನೆಲ್ಲ ಫುಲ್ ಮಾಡ್ತಾ ಇದ್ರು ಇಲ್ಲಿ, ಗುಲಾಬಿ, ದಾಸವಾಳ ಈ ತರ. ಹಾಗಾಗಿ ಎಲ್ಲರೂ ಕೂಡ ನನಗೆ ಅಲ್ಲಿ ಉತ್ತೇಜನವನ್ನೇ ನೀಡಿದ್ರು. ಬಿಟ್ರೆ ಯಾಕೆ ಮಾಡ್ತೀಯ, ಅದೆಲ್ಲ ನಮ್ಮ ಹತ್ರ ಆಗೋದಿಲ್ಲ, ಅಥವಾ ನೀ ಏನೋ ಮನೆ ಕೆಲಸ ಇಲ್ಲಿ ಬಿಟ್ಕೊಂಡು ಮಾಡ್ತಾ ಇದೀಯಾ ಅನ್ನೋ ಪ್ರಶ್ನೆನೆ ಬಂದಿಲ್ಲ. ನಾವು ದನ ಕರ ತೋಟ ಗದ್ದೆ ಮನೆ ಇದನ್ನೆಲ್ಲ ಮಾಡ್ಕೊಂಡು ಕೂಡ ಪರ್ ಟೈಮ್ ಅಲ್ಲಿ ನರ್ಸರಿಯನ್ನ ಸ್ಟಾರ್ಟ್ ಮಾಡಿದೆ. ಎಲ್ಲರ ಪ್ರೋತ್ಸಾಹದಿಂದ ನಾನು ಏನೋ ಒಂದು ಮಾಡಿದ್ದೇನೆ ಅಂದ್ರೆ ಅದಕ್ಕೆ ನಮ್ಮ ಮನೆಯವರು ಕಾರಣ ಅಂತ ಹೇಳ್ಬಹುದು. ಅಂದ್ರೆ ನಿಮ್ಗೊಂದು ಆಸಕ್ತಿ ಇತ್ತು, ಇಂಥವು ಮಾಡಬಹುದು, ಅಲ್ಲಿ ಹೋಗಿ ನೋಡಿದಾಗ ನಾವು ಯಾಕೆ ಮಾಡಬಾರ್ದು ಮನೆಯಲ್ಲಿ ಅಂತ ಅನಿಸಿದ್ದಕ್ಕಾಗಿ ಸಣ್ಣ ಪುಟ್ಟ ಸ್ಟಾರ್ಟ್ ಮಾಡಿದ್ರಿ. ಮನೆಯಲ್ಲಿ ಒಬ್ಬ ಪ್ರೋತ್ಸಾಹ ಕೊಟ್ಟು ಆ ನಂತರ ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ರಿ. ಅಂದ್ರೆ ದೊಡ್ಡದಂದ್ರೆ ಒಮ್ಮೆ ದೊಡ್ಡದಲ್ಲ, ದೊಡ್ಡದಾಗಿಲ್ಲ, ಆದ್ರೂ ಏನೋ ಮಾಡ್ಬೇಕು ಅಂತ ಆಸೆ ಇದೆ, ಮಾಡ್ತಾ ಇದ್ದೇನೆ. ಎಷ್ಟು ಸಕ್ಸಸ್ ಆಗತ್ತೆ ಅಂತ ಗೊತ್ತಿಲ್ಲ, ಆದ್ರೂ ಏನೋ ನನ್ನ ಖುಷಿ ಅಂತೂ ಆಗಿದೆ ಇದರಲ್ಲಿ. ನಾನು ಎಷ್ಟು ದುಡ್ಡು ಮಾಡಿದ್ದೇನೆ ಅನ್ನೋದಕ್ಕಿಂತ ಹೆಚ್ಚು ನೆಮ್ಮದಿ ಖುಷಿ ಅಂತೂ ಫುಲ್ ಸಿಕ್ಕಿದೆ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮನೆ ಮುಂದೆ ಹೋದ್ರೆ ಅದೊಂದು ಹೂವು ಹೊಸ ಜಾತಿದೇನಾದ್ರೂ ಆಯ್ತು ಅಂದ್ರೆ ಅಷ್ಟೇ ಮನಸ್ಸಿಗೆ ಖುಷಿ ಆಗತ್ತೆ. ಏನೋ ನಮ್ಗೆ ದುಃಖ ಆದಾಗ ಖುಷಿ ಆದಾಗ ಏನಿದ್ರು ಕೂಡ ನಾನು ಸ್ವಲ್ಪ ಒಂದು 10 ನಿಮಿಷ ಅಲ್ಲಿ ಕಳೆದೆ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅಂತೂ ಆಗೋದು ನಿಜ. ಇವಾಗ ಎಲ್ಲ ಕಡೆ ಹೇಳ್ತಾ ಇದಾರೆ ಹಸಿರನ್ ಮಾಡಿ ಹಸಿರನ್ ಮಾಡಿ, ಅದು ಬರೇ ಸ್ಟೇಟ್ಮೆಂಟ್ ಆಗಬಾರದು. ನಾವು ಮನೆ ಹತ್ರ ಒಂದು ಸ್ವಲ್ಪನಾದ್ರೂ ಗೃಹಿಣಿಯರು ಎಷ್ಟೋ ಕಡೆ ನೋಡ್ತೇವೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಟೈಮ್ ಯಾಕಿಲ್ಲ, ಎಲ್ಲದೂ ಮಾಡ್ಬೋದಲ್ಲ. ಈಗ ನನಗೆ ಎಷ್ಟೋ ಜನ ಹೇಳಿದ್ದಾರೆ ಅವಳಿಗೇನು ಏನು ಮಾಡೋದೇ ಇಲ್ಲನೋ, ಗಿಡಗಳ ಹತ್ರ ಇದ್ಬಿಡ್ತಾಳೆ ಏನು, ಅವಳಿಗೇನು ಗಿಡದ ಹತ್ರ ಇದ್ಬಿಡ್ತಾಳೆ. ಯಾಕೆ, ನಾ ಬರೀ ಗಿಡದ ಹತ್ರ ಒಂದೇ ಇರುವುದಲ್ಲ, ಮನೆಯಲ್ಲಿ ಎಲ್ಲಾ ಮಹಿಳೆಯರು ಎಷ್ಟು ಕೆಲಸವನ್ನು ಮಾಡ್ತಾರೆ ಅದನ್ನು ಮುಗಿಸಿನ ನಾ ಗಿಡದ ಹತ್ರ ಹೋಗೋದು. ಟೈಮ್ ಇಲ್ಲ ನಮಗೆಲ್ಲ, ಟೈಮ್ ಇಲ್ಲಪ್ಪ ಅವಳಿಗೆ, ಹೆಂಗ್ ಟೈಮ್, ಅವಳು ಗಿಡದ ಹತ್ರ ಇರ್ತೀವಿ. ಹಿಂಗೆ ಟೈಮ್ ಯಾರಿಗೂ ಇರೋದಿಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಬೆಳಿಗ್ಗೆನೆ ಪ್ಲಾನಿಂಗ್ ಮಾಡಬೇಕು ಎಷ್ಟೊತ್ತಿಗೆ ಅಂದ್ರೆ, ಜಾಸ್ತಿ ಕೆಲಸ ಇರಬೇಕಾದ್ರೆ ನಮ್ದು 9:30 ಅಡಿಗೆ ಕೆಲಸ ಮುಗಿದಿರತ್ತೆ. ಸ್ವಲ್ಪ ಲಘುನೆ ಆಕ್ಟಿವ್ ಆಗಿ ಇದು ಮಾಡಿ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬೀಳ್ತೇನೆ. ಆಮೇಲೆ ನಾವು 1 ಗಂಟೆ ತನಕ ಟೈಮ್ ಇರ್ತದಲ್ಲ ನಮಗೆ, ಆಮೇಲೆ ಅದ್ರ ನಂತರ ಊಟ ಮಾಡಿ ಆಮೇಲೆ 2:30-3 ಗಂಟೆಗೆ ನಾವು ಮತ್ತೆ ಕೆಲಸಕ್ಕೆ ಹೋದಾಗ ಟೈಮ್ ಯಾಕೆ ಸಿಗೋದಿಲ್ಲ? ಇವತ್ತಿನ ಟಿವಿ ಮೊಬೈಲು ಇದರಲ್ಲಿ ನಮ್ಗೆ ಟೈಮ್ ಸಾಕಾಗೋದಿಲ್ಲ. ಬಿಟ್ರೆ ಮತ್ತೆ ಟೈಮ್ ನಾವು ಹೊಂದಿಸ್ಕೊಂಡಾಗ ಅಡ್ಜಸ್ಟ್ ಆಗೇ ಆಗುತ್ತೆ. ಎಲ್ಲ ಗೃಹಿಣಿಯರಿಗೂ ನಾನು ಹೇಳೋದಿಷ್ಟೇ, ನಾವು ವೃಥಾ ಕಾಲಹರಣ ಮಾಡೋದಕ್ಕಿಂತ ಜಾಸ್ತಿ ಮಾಡಿದೇವೆ ನಾವು ಅಂತ ಅಲ್ಲ, ಅದರಲ್ಲೂ ಸ್ವಲ್ಪ ಆಕ್ಟಿವ್ ಆಗಿದ್ದಾಗ ನಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಈ ನರ್ಸರಿಯೊಳಗೆ ಎಂತೆಂತ ಸಸ್ಯಗಳನ್ನ ಬೆಳೆಸ್ತಾ ಇದ್ದೀರಿ? ನನ್ನ ನರ್ಸರಿಯಲ್ಲಿ ಆಲ್ಮೋಸ್ಟ್ ಇಂಡೋರ್ ಔಟ್ಡೋರ್ ಪ್ಲಾಂಟ್ಸ್ಗಳು ಫ್ಲವರಿಂಗ್ ಸುಮಾರಿದೆ. ಆದ್ರೆ ದಾಸವಾಳ ಗುಲಾಬಿ ಒಂದು ಮಾಡಿಲ್ಲ ನಾನು, ಯಾಕೆಂದ್ರೆ ಅದಕ್ಕೆ ಪಾಲಿಹೌಸ್ ನ ಅವಶ್ಯಕತೆ ಇದೆ. ಅದನ್ನ ಕಟ್ ಮಾಡಿ ಕಸಿ ಮಾಡಿ ಮಾಡೋ ವಿಧಾನಗಳು ಇರುತ್ತೆ, ಹಂಗಾಗಿ ನನಗೆ ಜಾಗದ ಅಭಾವ ಆಗಿರೋದ್ರಿಂದ ಅದನ್ನ ಮಾಡಿಲ್ಲ. ಇನ್ನು ಹ್ಯಾಂಗಿಂಗ್ಸ್ ಅಲ್ಲಿ ಒಂದು 100 ವೆರೈಟಿ ಮೇಲಿದೆ. ಇಂಡೋರ್ ಪ್ಲಾಂಟ್ಸ್ ಗಳಲ್ಲಿ ಹೇಳೋದಾದ್ರೆ ಅಂಥೋರಿಯಂ ಇದೆ, ಬಿಗೋನಿಯಂ, ಅಗ್ಲೋನಿಮ, ಸಿಂಡೋನಿಮ, ಪಿಟೋನಿಯಾದಲ್ಲಿ ಸುಮಾರು ವೆರೈಟಿಗಳಿದೆ. ಈ ತರ ಸುಮಾರು ಒಂದು 500 ವೆರೈಟಿಗಳು ಎಲ್ಲದರಲ್ಲಿ ಹೇಳೋದ್ರಿಂದ ಅಷ್ಟು ಕಲೆಕ್ಷನ್ ಇದೆ. ನಂದೇನು ಅಂದ್ರೆ ನಾನು ಲೋಡಿಗ್ ಲೋಡ ಎಲ್ಲೂ ಯಾವತ್ತೂ ತರಿಸಿದ್ದೆ ಇಲ್ಲ ಇನ್ನು ಗಿಡಗಳನ್ನ. ಒಂದು ಮದರ್ ಪ್ಲಾಂಟ್ ಎಲ್ಲಿಂದ ತಂದುಕೊಳ್ತೇನೆ, ಅದನ್ನೇ 10, 20, 30, 40 ಈ ತರ ಮಾಡಿ ಅದನ್ನ ಗ್ರಾಹಕರಿಗೆ ಕೊಡೋದು. ಅದು ಹೇಗೆ ಅಂದ್ರೆ ನಾವು ಹೇಳಲಿಕ್ಕೆ ಒಂದು ಪರ್ಫೆಕ್ಟ್ ಇರುತ್ತೆ ನಮ್ಮ ಹತ್ರ. ಈ ತರ ಅದನ್ನ ಬೆಳೆಸಬಹುದು, ಕಟಿಂಗ್ಸ್ ಹಾಕಬಹುದಾ, ಸೀಡ್ಸ್ ಹಾಕಬಹುದಾ, ಅದನ್ನ ನಾವು ಬೆಳೆದು ನೋಡಿರ್ತೇವಲ್ಲ, ಅದರಲ್ಲಿ ನಮ್ಗೆ ಅನುಭವ ಆಗಿರುತ್ತೆ. ಹಾಗಾಗಿ ಬಂದ ಗ್ರಾಹಕರಿಗೆ ಕೂಡ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕಾಗತ್ತೆ. ಕಟಿಂಗ್ಸ್ ಯಾವ ಟೈಮಿಂಗ್ ಮಾಡೋದು, ಯಾವಾಗ ಮರಿಗಳನ್ನ ಅದರಿಂದ ಹೆಂಗೆ ಬದುಕಿಸ್ಕೊಳ್ಳೋದು ಇದನ್ನ ಹೇಳಿ. ಇಂಪೇಷಿಯಸ್ ಅಲ್ಲೂ ಸುಮಾರು ಒಂದು 60-70 ಕಲರ್ಸ್ ಇದೆ, ಅದು ಯಾವತ್ತು ಫ್ಲವರಿಂಗ್ ಆಗತ್ತೆ. ಈ ತರ ನಾನು ಹೋದಾಗೆ ಅದನ್ನ ಕಲೆಕ್ಷನ್ ಮಾಡ್ಕೊಂಡು ಮಾಡೋದ್ರಿಂದ ನನಗೆ ಅದನ್ನ ಹೆವಿ ಅಂತ ಅನ್ಸಲ್ಲ. ನಾನು ಮತ್ತೆ ಯಾವುದೇ ಲೇಬರ್ ಅನ್ನು ಇಟ್ಕೊಂಡಿಲ್ಲ ಇಲ್ಲಿ, ಮತ್ತೆ ನನಗೆ ಜಾಗದ ಬಾಡಿಗೆಗಳಿಲ್ಲ. ಹಂಗಾಗಿ ಗ್ರಾಹಕರಿಗೂ ಸ್ವಲ್ಪ ಕಡಿಮೆನೆ, ರೀಸನೇಬಲ್ ರೇಟ್ನಿಗಿಂತ ಕಡಿಮೆನೆ ಕೊಡ್ತೇನೆ. ಅಂದ್ರೆ ಅದರಲ್ಲೆಲ್ಲ ಚೌಕಾಸಿ ಅಂತ ಇಲ್ಲ, ಪಾಪ ಬಂದಿದ್ದಾರೆ ಅಂದ್ರೆ ಅವರು ಮಾಡ್ಕೊಳ್ಳಿ ಅಂತ ಈ ರೀತಿಯಲ್ಲಿ ನೇರವಾಗಿ ಅದು ಕಮರ್ಷಿಯಲ್ ಆಗಿಲ್ಲ. ನಾನು ಪ್ರೀತಿ ಅದು ಒಂದು ಇದರಿಂದ ಮಾಡ್ಕೊಂಡಿರೋದ್ರಿಂದ ನನಗೆ ಅದ್ರಲ್ಲಿ ಆಸಕ್ತಿನೇ ಜಾಸ್ತಿ ಇರೋದ್ರಿಂದ ಯಾವುದೇ ಗಿಡ ತಂದ್ಕೊಂಡಿರ್ಲಿ ನಾನು ಅಷ್ಟು ಸೇಲ್ ಮಾಡಲ್ಲ, ಮದರ್ ಪ್ಲಾಂಟ್ ಅಂತ ಮಾಡಿ ಇಟ್ಕೊಂಡಿರ್ತೇನೆ. ಹಂಗಾಗಿ ನನಗೆ ಅದರಲ್ಲೇ ಜಾಗ ತುಂಬಿಟ್ಟಿದೆ, ಇವಾಗ ಜಾಗದ ಅಭಾವನೇ ಆಗ್ತಾ ಇದೆ. ಈಗ ಮದರ್ ಪ್ಲಾಂಟ್ ಅಂತ ಅಂದ್ರೆ ತಾಯಿ ಸಸ್ಯ, ಇದನ್ನ ತರ್ಲಿಕ್ಕೆ ಹೋಗ್ತಿರೋ ಅಥವಾ ಹೋದಾಗ ಸಿಗ್ತಾ ತಗೊಂಡ್ಬರ್ತಿರೋ ಹೇಗೆ? ಇಲ್ಲ, ಮೊದ್ಲೆಲ್ಲ ಹೋದಾಗ ತರ್ತಿದ್ದೆ. ಅಂದ್ರೆ ಆವಾಗ ನಂದು ಇಷ್ಟು ಸೇಲು ಇರ್ಲಿಲ್ಲಾಗಿತ್ತು, ಆವಾಗ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಇತ್ತು, ಎಲ್ಲೋ ಹೋದಾಗ ಕಂಡಾಗ ತಕೊಬಂದು ಮಾಡ್ಲಿಕ್ಕೆ ಆಗ್ತದೆ ಅಂತ ಆಯ್ತು. ಇವಾಗ ಒಂದು 2 ವರ್ಷದಿಂದ ತರ್ಲಿಕ್ಕೆ ಅಂತ ಹೋಗ್ತೇನೆ. ವರ್ಷಕ್ಕೊಂದ್ 2 ಸಲ ಟೂರು. ನಾನು ಬೇರೆ ಯಾವ್ದು ನಮ್ಮ ಮನೆಯವ್ರ ಹತ್ರ ಕೇಳಿಲ್ಲ ಇನ್ನು, ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅದನ್ನು ಕೊಡಿಸಿ. ನನಗೆ ಗಿಡದ ಬಗ್ಗೆ ಬಹಳ ಇಂಟ್ರೆಸ್ಟ್ ಇರೋದ್ರಿಂದ ನಮ್ಗೆ ಟ್ರಿಪ್ ಲೆಕ್ಕನೂ ಆಗತ್ತೆ, ಅದೊಂದು ಟೂರ್ ಆಗತ್ತೆ. ಆವಾಗ ಅಲ್ಲಿ ಹೋಗಿ ಎಲ್ಲಿ ನರ್ಸರಿಗಳು ಬಹಳ ಇದೆ, ಎಲ್ಲಿ ನಮ್ಗೆ ಚೀಪಲ್ ಸಿಗತ್ತೆ, ಏನು ಅಂತ, ಹೊಸ ವೆರೈಟಿಗಳು ಎಲ್ಲಿದೆ, ಕಲೆಕ್ಷನ್ ಹೆಂಗಿದೆ ಅಂತ ಸ್ವಲ್ಪ ನೋಡ್ಕೊಂಡು ಆ ಕಡೆನೆ ನಾವು ಟೂರಿಗೆ ಅಂತ ಹೋಗ್ತೇವೆ. ಆವಾಗ ಬರ್ಬೇಕಿದ್ರೆ ಎಷ್ಟು ಗಿಡ ಸಿಕ್ತು ನಮ್ಮಲ್ಲಿ ಇಲ್ಲೋದು ವೆರೈಟಿಯ, ಅದನ್ನ ತಕೊಂಡ್ಬಂದು ಇಲ್ಲಿ ಮಾಡ್ಕೊಳ್ಳೋದು. ಎಲ್ಲೆಲ್ಲಿ ಹೋಗಿದ್ರಿ? ಮಡಿಕೇರಿಗೆ ಹೋಗಿದ್ದೇವೆ, ಊಟಿ ಹೋಗಿದ್ದೇವೆ, ಹಾಸನ ಹೋಗಿದ್ದೇವೆ, ಬೆಂಗಳೂರಲ್ಲಿ ಸುಮಾರು ಕಡೆ ಹೋಗಿದ್ದೇವೆ, ಸರ್ಜಾಪುರ, ಲಾಲ್ಬಾಗ್, ಸಿದ್ದಾಪುರ ರೋಡ್ ನರ್ಸರಿ, ಅಲ್ಲೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು, ಸುಮಾರೆಲ್ಲ ಸಿಕ್ಕಿದೆ. ಸಾಗರ ಕಡೆನೂ ಹೋಗ್ತೇನೆ, ಶಿವಮೊಗ್ಗ ಸಕ್ಯುಲೆಂಟ್ಗಳೆಲ್ಲ ಆ ಕಡೆ ಇದೆ. ಹಿಂಗೆ ಸುಮಾರು ತಿರುಗಿ ನೋಡಿ ಮಾಡಿ ಮತ್ತೆ ತಿರುಗಾಟ ಮಾಡಿದಾಗ ಗಾದೆನೆ ಇದೆ, ಕೋಶವನ್ನ ಓದಿ ನೋಡಬೇಕು, ದೇಶವನ್ನು ತಿರುಗಿ ನೋಡಬೇಕು ಅಂತ. ನಮ್ಗೆ ಅದು ಹೊಸ ಹೊಸ ಆಲೋಚನೆ ಥಿಂಕಿಂಗ್ ಬರ್ತಾ ಹೋಗುತ್ತೆ. ನಾವು ಹೆಂಗ್ ಮಾಡಬಹುದು, ಚಿಕ್ಕ ಜಾಗದಲ್ಲೇ ಯಾವ ರೀತಿ ಮೇಂಟೆನೆನ್ಸ್ ಮಾಡಬಹುದು ಗಿಡಗಳನ್ನ, ಅವ್ರು ಹೆಂಗ್ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ, ಕಲೆಕ್ಷನ್ ಏನಿದೆ ಅವ್ರದ್ದು ಅನ್ನೋದು ನಮ್ಗೆ ಮಾಹಿತಿ ಬರ್ತಾ. ಇದನ್ನ ಯಾವುದೇ ತರಬೇತಿ ಪಡೆದಿಲ್ಲ ನಾನು. ಎಷ್ಟೋ ಜನ ಬಂದವ್ರು ಕೇಳ್ತಾರೆ ನೀವು ಎಲ್ಲಿ ತರಬೇತಿ ತಗೊಂಡಿದ್ದೀರಾ, ಈ ತರ ಹೆಂಗ್ ಮಾಡ್ತೀರಿ ಅಂತ. ಇದನ್ನ ನೋಡಿ ನೋಡಿ ನೋಡಿ ಕಲ್ತಿರೋದು. ಇದಕ್ಕೆ ಅಂತ ನಾನು ಒಂದೇ ಒಂದ್ ದಿವಸದ ತರಬೇತಿಯನ್ನು ಎಲ್ಲೂ ತಗೊಂಡಿಲ್ಲ, ನನಗೆ ಅನುಭವವೇ ಪಾಠವಾಗಿ ಅದನ್ನ ನಾನು ಮಾಡ್ಕೊಂಡಿದ್ದೆ. ಬೇರೆ ಬೇರೆ ಜಾತಿಯ ಸಸ್ಯಗಳು ಇದು ನಿರ್ವಹಣೆ ಒಂದೇ ರೀತಿನ ಇಲ್ಲ, ಅಂದ್ರೆ ಒಂದೊಂದು ಜಾತಿಗೆ ಒಂದೊಂದು ಇರುತ್ತೆ. ಕೆಲವೊಂದು ಸಕ್ಯುಲೆಂಟ್ ಪ್ಲಾಂಟ್ಗಳಿಗೆ ನೀರೇ ಬೇಕಾಗೋದಿಲ್ಲ, ಅದನ್ನ ಒಂದ್ ಸ್ವಲ್ಪ ಬೇರೆ ಕಡೆನೆ ಇಡ್ಬೇಕು. ನಾವು ಇದ್ರ ಜೊತೆನೆ ಇಟ್ಕೊಂಡು ಇದಕ್ಕೆ ಹಾಕೋ ತರ ನೀರ್ ಹಾಕ್ಬಿಟ್ಟಿದ್ರೆ ಅದೆಲ್ಲ ಕರಗ್ ಬಿಡತ್ತೆ. ಅದಕ್ಕೆ 15 ದಿವಸಕ್ಕೆ ತಿಂಗಳಿಗೆ ಒಂದ್ಸಲ ನೀರ್ ಹಾಕಿದ್ರೆ ಸಾಕು. ಮತ್ತೆ ಕೆಲವೊಂದು ಅಂಥೋರಿಯಂ ಜಾತಿ ಗಿಡಗಳಿಗೂ ಹೌದು, ವಾರಕ್ಕೆ ಒಂದ್ ಸಲ ನೀರ್ ಹಾಕಿದ್ರೆ ಸಾಕು. ಅದಕ್ಕೆ ಬಿಗೋನಿಯಾ, ಈ ತರ ಫ್ಲವರಿಂಗ್ ಬಿಗೋನಿಯಾ ಇದೆ, ಇದಕ್ಕೆಲ್ಲಾನು ಹಂಗೆ. ಅದು ಸ್ವಲ್ಪ ಅಂದ್ರೆ ಮೇಂಟೆನೆನ್ಸ್ ಅನ್ನ ನೋಡ್ಕೊಳ್ಬೇಕು. ಎಲ್ಲಾ ರೀತಿಯಕ್ಕೆ ಹಾಕದಂಗೆ ನಾವು ನೀರ್ ಹಾಕೋದ್ರಲ್ಲೇ ಹೆಚ್ಚಿಗೆ ಇರೋದು. ಹಂಗಾಗಿ ಜಾಸ್ತಿ ನೀರ್ ಹಾಕಿದ್ರು ಕರಗ್ ಬಿಡತ್ತೆ, ನೀರ್ ಇಲ್ಲ ಅಂದ್ರೂ ಆಗೋದಿಲ್ಲ. ಅದನ್ನ ನೋಡ್ಕೊಂಡು ಹೆಂಗೆಂಗ್ ಹಾಕ್ಬೇಕು, ಯಾವ್ಯಾವ ಪ್ರಮಾಣದಲ್ಲಿ ನೋಡ್ಕೊಳ್ಬೇಕು ಅಂತ ನೋಡ್ಕೊಳ್ತಾ ಹೋಗ್ಬಿಟ್ರೆ ಅದು ಈಸಿ ಆಗತ್ತೆ ಬೆಳೆಸಲಿಕ್ಕೆ. ಈಗ ನೀವು ಎಲ್ಲ ಪಾಟ್ಸ್ ತರಬೇಕು ಅಂತ ಅಂದಾಗ ಎಲ್ಲಿಂದ ತರ್ತೀರಿ, ಹೋಲ್ಸೇಲ್ ಅಲ್ಲಿ ತರ್ತಿರೋ ಹೇಗೆ? ಹಾ, ಅದು ಒಂದೆರಡು ವರ್ಷ ನಮ್ಗೆ ಎಲ್ಲಿ ಪಾಟ್ ಸಿಗತ್ತೆ ಹೆಂಗೆ ಏನು ಅಂತ, ಈ ನರ್ಸರಿ ಪಾಟ್ಗಳು ಅದರಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಯ್ತು ಫಸ್ಟ್. ಆಮೇಲೆ ಇವಾಗ ಒಂದ್ ಕಡೆ ನಾವು ಒಬ್ಬರನ್ನ ನಮ್ಗೆ ಸಪ್ಲೈ ಮಾಡೋರನ್ನ ಹಿಡ್ಕೊಂಡಿದ್ದೇವೆ, ಒಂದು 500,000 ಪಾಟೆ ತಗೊಳ್ಬೇಕಾಗತ್ತೆ, ಅವ್ರ ಹತ್ರನೇ ತರ್ಸ್ಕೊಳ್ತೇವೆ. ಹಂಗಾಗಿ ಸ್ವಲ್ಪ ಚೀಪ್ ಅಲ್ಲಿ ಪಾಟ್ಗಳು ಸಿಗತ್ತೆ. ನೀವು ಸೈಜ್ ಹೇಳ್ತೀರಿ? ಹಾ, ಸೈಜ್ಗಳನ್ನ ನಾವು ಹೇಳ್ತೇವೆ, ಕಳಿಸ್ತಾರೆ ಅವರು. ಹಂಗಾಗಿ ಪಾಟಿಂದ ಸಮಸ್ಯೆ ಇಲ್ಲ, ಹೋಲ್ಸೇಲ್ ರೇಟ್ ಅಲ್ಲೇ ಸಿಗತ್ತೆ. ಈ ಪಾಟ್ ತಗೊಂಡ್ರಿ, ಅದನ್ ತುಂಬು ಬಗೆ ಏನೇನ್ ಹಾಕಿ? ಪಾಟಿಗೆ ಫಸ್ಟ್ ನಾವು ಮಣ್ಣು ಮಿಕ್ಸಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಇದೆ. ಮಣ್ಣು ಮಿಕ್ಸಿಂಗ್ ಅಲ್ಲಿ ಏನು ಅಂದ್ರೆ, ನಾವು ಈ ಕಾನ್ ಗೊಬ್ಬರ ಅಂತ ಹೇಳ್ತೇವೆ, ಈ ಕಡೆ ಮಣ್ಣು ಮತ್ತೆ ಸೊಪ್ಪು ಕಾಂಪೋಸ್ಟ್ ಮಾಡಿ ಇಟ್ಕೊಂಡಿರ್ತೇವೆ, ಅದು ಒಳ್ಳೆ ಪುಡಿ ಪುಡಿ ಪೌಡರ್ ತರ ಆಗಿರುತ್ತೆ. ಅದಕ್ಕೆ ನಾವು ಕುರಿ ಗೊಬ್ಬರ ಆಗ್ಲಿ ಸಗಣಿ ಗೊಬ್ಬರ ಆಗ್ಲಿ ಮಿಕ್ಸ್ ಮಾಡ್ಕೊಳ್ತೇವೆ. ಬೇವಿನ ಹಿಂಡಿ ಹಾಕೊಳ್ಬೇಕು ಒಂದ್ ಸ್ವಲ್ಪ, ಯಾಕೆಂದ್ರೆ ಹುಳಗಳು ಆಗೋದಿಲ್ಲ. ಬೇರ್ ಹುಳ ಅಂತ ಏನು ಇರುತ್ತೆ ಅದು ಗಿಡಗಳನ್ನ ಕಟ್ ಮಾಡಿಬಿಡುತ್ತೆ, ಬೇರ್ ಹುಳ ಯಾವ್ದು ಬರೋದಿಲ್ಲ. ಬೇವಿನ ಹಿಂಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಅದ್ರ ಜೊತೆ ಸ್ವಲ್ಪ ರೇತಿ ಇದಿಷ್ಟು ಮಿಕ್ಸಿಂಗ್ ಮಾಡ್ಕೊಂಡು ಪಾಟಿಗೆ ಫಸ್ಟ್ ತುಂಬೇಕಾದ್ರೆ ಡೈರೆಕ್ಟ್ ಆಗಿ ಮಣ್ಣನ್ನು ಇಳಿಸಬಾರದು. ಯಾವತ್ತು ಲೈಟ್ ವೇಟ್ ಇರಬೇಕು ಪಾಟು ಕವರು ಯಾವ್ದೇ ಇದ್ರು ಕೂಡ. ಅದಕ್ಕೆ ಏನ್ ಮಾಡ್ಕೊಳ್ತೇವೆ ಅಂದ್ರೆ ಅಡಿಕೆ ಸಿಪ್ಪೆಯನ್ನ ಕಾಲ್ ಭಾಗ ಹಾಕೊಳ್ಬೇಕು. ಯಾವ ಅಡಿಕೆ ಸಿಪ್ಪೆ ಅಂದ್ರೆ ಚಾಲಿ ಅಡಿಕೆ ಸಿಪ್ಪೆ ಹಾಕೊಳ್ಬಾರ್ದು. ಚಾಲಿ ಅಡಿಕೆ ಸಿಪ್ಪೆ ಹಾಕೋದ್ರಿಂದ ಬೇರು ಹುಳುಗಳು ಅಟ್ಯಾಕ್ ಆಗೋದು ಜಾಸ್ತಿ. ಹಂಗಾಗಿ ನಾವು ಈ ಕೆಂಪ್ ಅಡಿಕೆ ಏನ್ ಮಾಡ್ತೇವೆ, ಅದಕ್ಕೆ ತುತ್ತ ಸುಣ್ಣ ಹೊಡೆದಿದ್ದು ಎಲ್ಲ ಔಷಧಿಗಳ ಸಿಂಪಡಣೆಯಿಂದ ಅದನ್ನ ನಾವು ಕಾಂಪೋಸ್ಟ್ ಮಾಡ್ಕೊಂಡಿರ್ತೇವೆ. ಆ ಕೆಂಪ್ ಅಡಿಕೆ ಸುಲ್ದಿದ್ದಾಗ ಅದಕ್ಕೆ ಒಂದ್ ಸ್ವಲ್ಪ ಸ್ಲರಿಗಿರಿ ಹೊಯ್ದು ಅದನ್ನ ನೆನೆಸಿ ಆ ತರ ಮಾಡಿ ಇಟ್ಕೊಳ್ತೇವೆ. ಅದನ್ನ ಕಾಲು ಪಾಟ್ ಅಷ್ಟು ಅಡಿಕೆ ಸಿಪ್ಪೆನ ಹಾಕೊಂಡು ಮತ್ತೆ ಅರ್ಧದಷ್ಟು ಈ ಮಿಕ್ಸಿಂಗ್ ಮಾಡ್ಕೊಂಡಿರೋ ಮಣ್ಣನ್ನ ಹಾಕೊಳ್ಬೇಕು. ಯಾವತ್ತು ಪಾಟ್ ಅಲ್ಲಿ ತುಂಬಾ ಹಾಕ್ಬಾರ್ದು ಮಣ್ಣನ್ನ, ಮುಕ್ಕಾಲು ಭಾಗ ಅಷ್ಟೇ ಮಣ್ಣನ್ನು ಹಾಕಿ ಅದರಲ್ಲೇ ಗಿಡ ನೆಡಬೇಕು. ಆಮೇಲೆ ಗಿಡ ನೆಟ್ಟು 2-6 ತಿಂಗಳ ಆದ್ಮೇಲೆ ಸ್ವಲ್ಪ ಗೊಬ್ಬರಗಳನ್ನು ಕೊಡ್ತಾ ಹೋಗ್ಬೇಕು. ಈ ರೀತಿ ಬೆಳೆಸಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಕೆಲವೊಂದ್ಸಲ ಉಸುಕ್ ಹಾಕ್ತಾರೆ, ಒಂದ್ ಸ್ವಲ್ಪ ಕಲ್ಲಿನ ಇವನ್ ಹಾಕ್ತಾರೆ, ತುಂಡುಗಳನ್ನ ಮತ್ತೆ ಮಣ್ಣು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಈ ರೀತಿನೂ ಮಿಕ್ಸ್ ಮಾಡ್ತಾರೆ ಅಂದ್ರೆ ಅಡಿಕೆ ಸಿಪ್ಪೆ ಸಿಗಲಾರಂತ ಪ್ರದೇಶ. ಹೌದೌದು, ಅಡಿಕೆ ಸಿಪ್ಪೆ ಸಿಗದಿದ್ದಾಗ ಆ ಪಾಟ್ಗಳ ಹಾಲು ದೊಡ್ಡದಾಗಿರ್ಬೇಕು. ಚಿಕ್ಕದಾಗಿದ್ದಾಗ ಅದ್ರಲ್ಲಿ ಏನಾದ್ರು ಕಸರು ಏನಾದ್ರು ಕಟ್ಟಿ ನೀರು ಸ್ಟಾಕ್ ಆದಾಗ ಗಿಡಗಳ ಬೇರು ಕೊಳತು ಹೋಗುತ್ತೆ. ಅವಾಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಹಂಚಿನ ಚೂರು ಕಲ್ಲು ಆ ತರದನ್ನ ಇಡ್ತಾರೆ, 3-4 ಸೈಜು ಎಲ್ಲಿ ಹಾಲ್ ಮಾಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಪೇಟೆಗಡೆ ಅಡಿಕೆ ಸಿಪ್ಪೆ ಸಿಗೋದಿಲ್ಲ, ಅದು ಸರಿ ಓಕೆ, ನಮ್ಮಲ್ಲಿ ಇಲ್ಲಿ ಹೇರಳವಾಗಿ ಸಿಗತ್ತೆ. ಹಂಗಾಗಿ ನಾನು ಅದನ್ನೇ ಉಪಯೋಗಿಸ್ತೇನೆ. ಲೈಟ್ ವೇಟ್ ಇರಬೇಕು ಪಾಟು, ಯಾವತ್ತು ಬಂತು ಹ್ಯಾಂಗಿಂಗ್ ಆದ್ರೂ ಬಂತು ಇದಾದ್ರು ಬಂತು ಅಂದ್ರೆ ಗಿಡಗಳು ಚೆನ್ನಾಗಿ ಬೇರಿಗೆ ಉಸಿರಾಡಲು ಜಾಗ ಸಿಗತ್ತೆ. ನಾವು ಸಿಕ್ಕಾಪಟ್ಟೆ ಮಣ್ಣನ್ನು ಹಾಕಿ ತುಂಬಿದಾಗ ಮಣ್ಣು ಗಟ್ಟಿಯಾಗಿ ಬಿಡುತ್ತೆ. ವರ್ಷ ರಿಪೋರ್ಟ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಪಾಟಿನ ಮಣ್ಣು ಚೇಂಜ್ ಮಾಡಿಕಾಗಲ್ಲ, ಅಷ್ಟು ಗಟ್ಟಿಯಾಗಿ ಬಿಡುತ್ತೆ. ಅದರಿಂದ ಗಿಡಗಳು ಹೆಲ್ದಿಯಾಗಿ ಬೆಳೆಯೋದಿಲ್ಲ. ಆರೋಗ್ಯಕರವಾಗಿ ಬೆಳಿಬೇಕು ಅಂದ್ರೆ ಲೂಸ್ ಆಗಿರ್ಬೇಕು ಬೇರು, ಅಲ್ಲಿ ಗಾಳಿ ಓಡಾಡುವಂಗೆ ಇರ್ಬೇಕು ಅದಕ್ಕೆ. ಹಂಗಾಗಿ ಇದನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ತೆಂಗಿನ ಜುಬ್ರ ಆಗ್ಬೋದಾ? ಓಕೆ, ತೆಂಗಿನ ಇದನ್ನು ಹಾಕ್ಬೋದು. ಅಂತೋರಿಯಂ ಎಂತೂ ತೆಂಗಿನ ಜುಬ್ರನೇ ಬೇಕು ಅದಕ್ಕೆ. ಅಂತೋರಿಯಂ ಬೇರು ಇಷ್ಟು ಉದ್ದ ಇರುತ್ತೆ, ಅದೆಲ್ಲ ಅದಕ್ಕೆ ಹಿಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ಬೆಳ್ಕೋತಾ ಹೋಗುತ್ತೆ. ತೆಂಗಿನ ಇದನ್ನು ಹಾಕ್ಬಹುದು. ಕೋಕೋಪೀಟು ಅಂತ ಮಿಕ್ಸ್ ಮಾಡ್ಕೊಳ್ತೇವೆ ನಾವು, ಆದ್ರೆ ಅದನ್ನು ಮಿಕ್ಸ್ ಮಾಡ್ಕೊಂಡಾಗ ನೀರ್ ಹಾಕೋಲಿ ಸ್ವಲ್ಪ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನೀರಿನ ಅಂಶ ಜಾಸ್ತಿ ಆದಾಗೂ ಕರಗ್ ಬಿಡತ್ತೆ, ಕಡಿಮೆ ಆದಾಗೂ ಒಣಗ್ ಬಿಡತ್ತೆ. ಅದನ್ನ ನೋಡ್ಕೊಂಡು ನೀರ್ ಹಾಕ್ಬೇಕು. ಕೋಕೋಪೀಟ್ ಅನ್ನ ನಾವು ಜಾಸ್ತಿ ಬೆಳೆಸಿದ್ರೆ ಅಂದ್ರೆ ನೋಡ್ತಾ ಇರ್ಬೇಕು, ಅದು ತೇವಾಂಶ ಐತೋ ಇಲ್ಲೋ ಐತೋ ಇಲ್ಲೋ ನೋಡ್ಕೊಂಡು ಸಿಂಪಲ್ ಮಾಡ್ಬೇಕು. ಹೆಂಗೆ ಅಂದ್ರೆ ಒಂದು ಮಗುವಿನ ಚಿಕ್ಕವ್ರು ಇರ್ಬೇಕು, ನಾವು ಎಷ್ಟು ಅಬ್ಸರ್ವ್ ಮಾಡ್ತೇವೆ ಅದೇ ರೀತಿ ಗಿಡಗಳು. 4 ದಿವಸ ನೋಡಿಲ್ಲ ಅಂದ್ರೆ, ಎಕ್ಸಾಂಪಲ್ ಇಂಪೇಷಿಯಸ್ ಗಿಡಕ್ಕೆ ಅದು ಬಹಳ ರೋಗ, ರೋಗ ಅಂದ್ರೆ ಹುಳಗಳು ಸಿಕ್ಕಾಪಟ್ಟೆ. ನಾವು 4 ದಿವಸ ನೋಡಿಲ್ಲ ಅಂದ್ರೆ ಇಡೀ ಗಿಡಗಳನ್ನೇ ತಿಂದು ಬಿಡತ್ತೆ, ಗಿಡದ ಕಲರೇ ಆಗತ್ತೆ ಆ ಹುಳ, ಅದನ್ನ ಎಲೆಗಳನ್ನ ತಿಂದು ತಿಂದು. ಅದು ಅಷ್ಟು ಅಬ್ಸರ್ವ್ ಮಾಡ್ತಾನೆ ಇರ್ಬೇಕಾಗತ್ತೆ. ಈಸಿ ಅಂತೂ ಅಲ್ಲ ಗಿಡಗಳನ್ನ ಮಾಡೋದು, ಆದ್ರೆ ನಾವು ಅಷ್ಟು ಚೆನ್ನಾಗಿ ನೋಡಿ ಮಾಡಿ ಮಾಡಿದಾಗ ಅದ್ರಲ್ಲಿ ಸಕ್ಸಸ್ ಅಂತೂ ಇದೆ. ಹಾಗಾಗಿ ಈ ಹುಳುಗಳು ಬರಬಾರ್ದು, ಕೀಟ ಬರಬಾರ್ದು, ರೋಗ ಬರಬಾರ್ದು ಅಂದ್ರೆ ಅದಕ್ಕೇನು ಸಿಂಪಡಣೆ ಅಂತ ಮಾಡ್ತಾ ಇರ್ಬೇಕ? ಹಾ, ಸಿಂಪಡಣೆ ಅಂದ್ರೆ ಲಿಕ್ವಿಡ್ ಅಲ್ಲಿ ನಾವು ಈಗ ಗೋಮೂತ್ರ ಅಂತ ಸಿಗತ್ತಲ್ಲ ನಮ್ ಕೊಟ್ಟಿಗೆಯಲ್ಲಿ, ಪೇಟೆ ಮಂದಿಗೂ ಸಹಿತ ಅದು ಈಗ 1 ಲೀಟರ್ ಬಾಟ್ಲಿ ಸಿಗತ್ತೆ ಗೋಮೂತ್ರ ಅಂತ. ಅದನ್ನ 1 ಲೀಟರ್ಗೆ 10 ಲೀಟರ್ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಕೊಡ್ಬೇಕು. ಅದು ಗಿಡಗಳು ಹೆಲ್ದಿಯಾಗಿಯೂ ಬರುತ್ತೆ, ರೋಗಾಣುಗಳು ಕೂಡ ಅದು ಕ್ರಿಮಿಗಳು ಕೂಡ ಸತ್ತೋಗತ್ತೆ ಅಲ್ಲಿ. ಅದರಿಂದ ಯಾವುದೇ ಅಪಾಯ ಇಲ್ಲ, ಕೆಮಿಕಲ್ ಅಲ್ಲ ಅದು. ಹಂಗಾಗಿ ಗಿಡಗಳು ಚೆನ್ನಾಗಿ ಬೆಳೆದು ಬರುತ್ತೆ. ಮಜ್ಜಿಗೆ ಅಂತ ಏನಾದ್ರು ಸಿಂಪಡಣೆ? ಮಜ್ಜಿಗೆಯನ್ನು ಕೂಡ ಸ್ವಲ್ಪ ಹುಳಿಯಾಗಿದ್ರೆ ಅದಕ್ಕೆ ಯಾವ ಹದದಲ್ಲಿ ಅದೇ ರೀತಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಕೊಡಬಹುದು. ಫಂಗಸ್ ನಿರ್ವಹಣೆ ಮಾಡೋದು ಹೌದು, ಅದ್ರ ಜೊತೆ ಬೆಳ್ಳುಳ್ಳಿ ಉಳ್ಳಾಗಡ್ಡೆ ಇದನ್ನೆಲ್ಲನೂ ಕೂಡ ನಾವು ಸ್ವಲ್ಪ ಮಿಕ್ಸಿಂಗ್ ಮಾಡಿಕೊಂಡು ಅದನ್ನ ಸಿಂಪಡಣೆ ಮಾಡೋದ್ರಿಂದ ಹುಳುಗಳು ಕಂಟ್ರೋಲ್ ಆಗುತ್ತೆ. ಅವನ್ನ ಸತತವಾಗಿ ಹುಳುಗಳು ಬರುವುದಕ್ಕಿಂತ ಪೂರ್ವದಲ್ಲಿ ಸಿಂಪಡಣೆ ಮಾಡುವುದು ಒಳ್ಳೇದು. ಹಾ, ಸಿಂಪಡಣೆ ಅಂದ್ರೆ ಇದಕ್ಕೆ ಡೇರೆ ಗಿಡಗಳು ಮತ್ತು ಇಂಪೇಷಿಯಸ್ ಸಿಗಲ್ಲ, ತುತ್ತ ಸುಣ್ಣನು ಹೊಡಿಬಹುದು. ಫಸ್ಟಿಗೆ ಒಂದ್ಸಲ ನಾವು ಅಡಿಕೆ ಗಿಡಕ್ಕೆ ಹೆಂಗ್ ಸಿಂಪಡಣೆ ಮಾಡ್ತೇವೆ ಅದೇ ರೀತಿ ಕೂಡ ತುತ್ತ ಸುಣ್ಣವನ್ನು ಒಂದ್ಸಲ ಹೊಡ್ಕೊಂಡ್ರೆ ಒಂದೂವರೆ ಎರಡು ತಿಂಗಳು ಅದಕ್ಕೆ ಯಾವುದೇ ಕೊಳೆಗಳು ಬರೋದಿಲ್ಲ. ಈಗ ಒಂದೊಂದು ಜಾತಿಯ ಸಸ್ಯಗಳನ್ನ ಒಂದೊಂದು ಕಡೆ ಇಡಬೇಕು. ಹೆಚ್ಚು ನೀರು ಬಯಸುವುದು ಒಂದ್ ಕಡೆ, ಕಡಿಮೆ ನೀರು ಬಯಸುವುದು ಒಂದ್ ಕಡೆ, ಹೀಗೆ ನಿರ್ವಹಣೆಗೆ ಒಂದ್ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಹಂಗೇನ ಮಾಡೋದು ಒಳ್ಳೇದ? ಹಾ, ಹಂಗ ಇಟ್ಕೊಂಡ್ರು ಅಡ್ಡಿಲ್ಲ, ಆ ರೀತಿ ಇಟ್ಕೊಂಡ್ರು ಅಡ್ಡಿಲ್ಲ. ಆದ್ರೆ ನಾವೇ ನೀರ್ ಹಾಕ್ಬೇಕಿದ್ರೆ ನಮ್ಗೆ ಗೊತ್ತಾಗತ್ತೆ ಈ ತರ ಗಿಡಗಳು ಹಿಂಗೆ ಹಿಂಗೆ ಹಿಂಗೆ ಅಂತ, ಅದನ್ನ ನಾವು ನೋಡ್ಕೊಂಡು ಹಾಕ್ಬಹುದು. ಇಲ್ಲ ಮನೆಯಲ್ಲಿ ಸ್ವಲ್ಪ ಮಾಡೋರು ಅದನ್ನ ಬೇರೆ ಬೇರೆನೆ ಇಟ್ಕೊಳ್ಳೋದು ಚಲೋ. ಸಕ್ಯುಲೆಂಟ್ ಗಳನ್ನೇ ಒಂದ್ ಕಡೆ ಇಟ್ಕೊಳ್ಳೋದು, ಹ್ಯಾಂಗಿಂಗ್ಸ್ ಅನ್ನೇ ಒಂದ್ ಕಡೆ ಇಟ್ಕೊಳ್ಳೋದು, ಆ ರೀತಿ ನೀರ್ ಕಡಿಮೆ ಆಂತೋರಿಯಮ್ಮು ಬಂತು ಅದು ಅದನ್ನೇ ಒಂದ್ ಕಡೆ ಇಟ್ಕೊಂಡು ಬೆಳೆಸ್ಕೊಳ್ಬಹುದು, ಅದು ಈಸಿ ಆಗುತ್ತೆ ಅವರಿಗೆ. ನೀವು ಹೇಗೆ ಮಾಡ್ತಾ ಇದ್ರಿ? ಸಾವಿರಾರು ಸಸ್ಯಗಳು ಇದೆ. ನಾನು ಎಲ್ಲ ಅಂದ್ರೆ ನನಗೆ ಜಾಗ ಸಿಕ್ಕದಲ್ಲಿ ನಾನು ಅದಕ್ಕೆ ಯಾವ ಜಾಗ ಮ್ಯಾಚ್ ಆಗತ್ತೆ ಅಂತ ಇಟ್ಕೊಳ್ತೇನೆ. ನೀರ್ ಹಾಕ್ಬೇಕಿದ್ರೆ ನಾನೇ ನೀರ್ ಹಾಕೋದ್ರಿಂದ ನಾನು ಅದನ್ನ ನೋಡ್ಕೊಂಡು ಹಾಕ್ತೇನೆ ಯಾವ ರೀತಿ ಹಾಕ್ಬೇಕು ಅಂತ. ಪ್ರಾರಂಭದೊಳಗೆ ಕನ್ಫ್ಯೂಸ್ ಆಯ್ತಾ ಏನಾದ್ರು? ಹಂಗಾಗಿ ಸಸ್ಯಗಳು ಬಾಡುದು ಅಥವಾ ಸಾಯುವುದು ಹಂಗೇನ್ರ ಅಥವಾ? ಹಾ, ಸುಮಾರು ಒಂದ್ ಸ್ವಲ್ಪ ಗಿಡಗಳನ್ನ ಫಸ್ಟಿಗೆ ಕೊಂದ್ಕೊಂಡಿದ್ದೇನೆ, ಅದರಿಂದ ಅನುಭವ ಆಯ್ತು. ಯಾಕೆಂದ್ರೆ ದುಡ್ಡು ಕೊಡ್ತಾನು ಕೊಂದ್ಕೊಂಡು ಬಿಸಿ ಇದೆಯಲ್ಲ, ಹಂಗಾಗಿ ಅದನ್ನ ಹೆಂಗ್ ಮಾಡ್ಬೇಕು, ಅದ್ರಲ್ಲಿ ಯಾವ ರೀತಿಯಲ್ಲಿ ನಾನು ಸಕ್ಸಸ್ ಮಾಡ್ಕೊಳ್ಬೇಕು, ನನ್ಗೆ ಇಷ್ಟೊಂದು ಸಪೋರ್ಟಿವ್ ಆಗಿ ನನಗೆ ಇದನ್ನ ಕೊಡಿಸಿದ್ದಾರೆ ಗಿಡವನ್ನ, ಅದನ್ನ ಚಂದ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು ಅಂತ ಅದರಲ್ಲೊಂದು ಹಠ ಬಂತು. ಫಸ್ಟಿಗೆ ಸುಮಾರು ಗಿಡಗಳು ಹಂಗಾಗಿದೆ ಅಂದ್ರೆ ನಾನು ಅನುಭವ ಪಡೋಕ್ಕಿಂತ ಮುಂಚೆ ಯಾವ್ಯಾವ ಗಿಡಗಳಿಗೆ ಹೆಂಗೆ ಈ ನೀರ್ ಹಾಕೋದ್ರಲ್ಲೇ ಸ್ವಲ್ಪ ವ್ಯತ್ಯಾಸ ಆಗ್ತಿತ್ತು ನನಗೆ, ಅದನ್ನ ನಾನೇ ಕಂಡ್ಕೊಂಡಿದ್ದು ಯಾವ್ಯಾವ್ದಕ್ಕೆ ಹೆಂಗೆ ಹೆಂಗೆ ಏನು. ಮತ್ತೆ ಔಷಧಿಗಳನ್ನ ಹಾಕ್ಬೇಕಾದ್ರೂ ಕೂಡ ಕೆಲವೊಂದು ನಾವು ಯಾರೋ ಏನೋ ಹೇಳಿದ್ರು ಅಂತ ಹಾಕ್ಬಿಡ್ಬಾರ್ದು, ಅದರಿಂದ ಕೂಡ ನಮ್ಗೆ ಗಿಡ ಲಾಸ್ ಆಗುತ್ತೆ. ಎಷ್ಟು ನಾವೇ ನಮ್ಮ ತೇರಿಯಲ್ಲಿ ಫಸ್ಟ್ ಒಂದ್ ನಾಲ್ಕೇ ಗಿಡಕ್ಕೆ ಹಾಕಿ ನೋಡಿ ಅದನ್ನ ಯಾವ ರೀತಿ ಸಕ್ಸಸ್ಫುಲ್ ಆಗಿದೆ ಅಂತ ನೋಡ್ಕೊಂಡು ಔಷಧಿಗಳನ್ನ ಸಿಂಪಡಣೆ ಮಾಡ್ಬೇಕು ನಾವು. ಇಂಡೋರ್ ಔಟ್ಡೋರ್? ಔಟ್ಡೋರ್ ಗೆ ಒಂದ್ ಸ್ವಲ್ಪ ಬೆಳಕು ಜಾಸ್ತಿ ಬೇಕು, ಇಂಡೋರ್ ಗೆ ಸ್ವಲ್ಪ ಕಡಿಮೆ ಬೆಳಕು ಬೇಕು ಅಲ್ವಾ? ಇಲ್ಲಿಂದ ತಗೊಂಡು ಹೋದ್ಮೇಲೆ ಈ ಗ್ರಾಹಕರು ಇರ್ತಾರೆ, ಮನೆಯೊಳಗೆ ಇರ್ತಾರೆ, ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇರ್ತಾರೆ. ನಾವು ತಗೊಂಡು ಹೋಗಿದ್ದು ಸಸ್ಯಗಳು ಸರಿಯಾಗಿ ಬರಲಿಲ್ಲ, ಸತ್ತೋದ್ವು, ಹಂಗೇನಾದ್ರೂ ಹೇಳಿದಾರ? ಅಥವಾ ನಿರ್ವಹಣೆಯಲ್ಲಿ ಅವ್ರಿಗೆ ಏನಾದ್ರೂ ಏರುಪೇರು ಆಗಿ ಹಂಗೇನಾರ ಆಗಿದ್ದು ಇದೆಯಾ? ಸುಮಾರು ಜನರಿಗೆ ಎಲ್ಲರಿಗೂ ನಾನು ಆಲ್ಮೋಸ್ಟ್ ಬಂದವರಿಗೆ ಫೋನ್ ನಂಬರ್ ಕೊಟ್ಟೆ ಕಳಿಸ್ತೇನೆ, ನನ್ನ ವಿಸಿಟಿಂಗ್ ಕಾರ್ಡ್ ಇದೆ. ಮತ್ತೆ ಅವ್ರು ಬಂದಾಗಲೇ ಆ ಗಿಡ ಒಯ್ಬೇಕಾದ್ರೆ ಈ ಗಿಡಕ್ಕೆ ಈ ರೀತಿ ಮಾಡ್ಬೇಕು ಅಂತ ಹೇಳ್ತೇನೆ. ಕನ್ಫ್ಯೂಷನ್ ಆಗಿ ಕೂಡ ಕೆಲವರು ಫೋನ್ ಮಾಡಿದ್ದಾರೆ, ಹಿಂಗೆ ಗಿಡ ಈ ತರ ಇಟ್ಟಿದ್ದೇನೆ ಈ ತರ ಅಂತ. ಆವಾಗ ನಾನು ಅವರಿಗೆ ಸಲಹೆಯನ್ನ ಕೊಟ್ಟಿದ್ದೇನೆ, ಔಟ್ಡೋರ್ ಅಲ್ಲಿ ಇಡೋದನ್ನ ಇಂಡೋರ್ ಅಲ್ಲಿ ಇಡಬಾರ್ದು, ಇಂಡೋರ್ ಅಲ್ಲಿ ಇಡೋದನ್ನ ಔಟ್ಡೋರ್ ಅಲ್ಲಿ ಇಡಬಾರ್ದು, ಮತ್ತೆ ನೀರ್ ಹಾಕೋದ್ರಲ್ಲಿ ಅವರಿಗೆ ಕನ್ಫ್ಯೂಷನ್ ಆಗಿ ಕೇಳಿದ್ದಾರೆ, ಆಮೇಲೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಫೋನ್ ಮಾಡಿ ಸಲಹೆಯನ್ನು ಕೇಳ್ತಾರೆ, ಹೆಂಗ್ ಮಾಡ್ಬೇಕು ಇದನ್ನ, ಮತ್ತೆ ರೀ ಮಾಡ್ಕೊಳ್ಳೋದು ಹೇಗೆ, ನಾವು ಎಷ್ಟು ದಿನಕ್ಕೆ ರೀ ಮಾಡ್ಬೇಕು ನಿಮ್ಮ ಹತ್ರ ತಕೊಂಡೋಗಿದ್ ಪಾಟ್ ಅನ್ನ, ಅಥವಾ ಕಟಿಂಗ್ಸ್ ಹಾಕ್ಬೇಕಾದ್ರೆ ಯಾವ ರೀತಿಯಲ್ಲಿ ಅದನ್ನ ಕಟಿಂಗ್ಸ್ ತೆಗಿಬೇಕು. ಬಂದವರಿಗೆ ಆಲ್ಮೋಸ್ಟ್ ನಾನು ಹೇಳೇ ಕಳಿಸ್ತೇನೆ ಯಾವ ರೀತಿ ವೆರೈಟಿ ಗಿಡ ತಕೊಂಡಿದ್ದಾರೆ ಅವರು, ಅದನ್ನ ಮುಂದೆ ಮೇಂಟೆನ್ಸ್ ಮಾಡೋದು ಹೇಗೆ, ನಾನು ಇಲ್ಲಿ ಇಷ್ಟು ಗಿಡನ ಹಚ್ಚಿದ್ದೇನೆ ಅಂತ ಅವರಿಗೆ ಕಾಣಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟೇ ಕಳಿಸ್ತೇನೆ ಗ್ರಾಹಕರಿಗೆ. ನಿಮಗೆ ಮನೆಗೆ ಸೌಂದರ್ಯಕ್ಕೆ ಏನೇನ್ ಬೇಕು, ನಿಮ್ಮ ಆಸಕ್ತಿಗೆ ತಕ್ಕ ಹಾಗೆ ಕೆಲವೊಂದಿಷ್ಟು ಸಸ್ಯಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೋ ಅಂತ ಬಂದ್ರಿ, ಇದನ್ನು ಮಾರಾಟನೂ ಮಾಡಬಹುದು ಅನ್ನುವಂತದ್ದು ಮನಸ್ಸು ಯಾವಾಗ ಬಂದಿದ್ದು? ಈಗ 8 ವರ್ಷದ ಅವಧಿಯೊಳಗೆ. ಅದೇ ನಾನು ಫಸ್ಟ್ ಮನೆಗೆ ಸಲುವಾಗ ಒಂದೇ ಮಾಡ್ತಾ ಇದ್ದೆ. ಅವಾಗ ನನಗೆ ಏನನ್ನಿಸ್ತಿತ್ತು ಅಂದ್ರೆ, ಒಂದೊಂದ್ ಗಿಡದ ರೇಟ್ ಕೇಳಿದಾಗ ಹೊರಗಡೆ ಹೋದಾಗ ಇಂಡೋರ್ ಪ್ಲಾಂಟ್ ಸಿಗಲ್ಲ, 400-500 ಹಿಂಗೆ ಅದರದ್ದು ರೇಟು, ಹ್ಯಾಂಗಿಂಗ್ ಇಂದು ಹಂಗೆ ಇರುತ್ತೆ. ಅವಾಗ ಮನೆಯವ್ರು ಕೊಡಿಸ್ತಾರೆ, ಪಾಪ ಕೊಡಿಸೋದಿಲ್ಲ ಅಂತಲ್ಲ, ನಾವು ಕೇಳೋರೆ ನೋಡ್ಕೊಳ್ಬೇಕಲ್ಲ, ಎಲ್ಲ ಗಿಡನೂ ಬೇಕು ನಮ್ಗೆ, ಖಂಡಿತಷ್ಟು ಬೇಕು ನಮ್ಗೆ ಹೋದಾಗ. ಅವಾಗ ನನಗೆ ಏನಾಯ್ತು ಅಂದ್ರೆ, ಹಂಗೆ ಇಲ್ಲಿ ಲೋಕಲಲ್ಲಿ ಇರೋರೆ ಒಂದ್ ಸ್ವಲ್ಪ ನನ್ನ ಹತ್ರ ಕೇಳ್ತಾ ಇದ್ರು, ನೀವು ರೆಡಿ ಮಾಡ್ಕೊಡಿ ನಮಗೂ ಬೇಕಾಗಿತ್ತು ಅಂತ. ಆದ್ರೆ ನನ್ಗೆ ಅಷ್ಟೊಂದು ಧೈರ್ಯ ಸಾಕಾಗ್ಲಿಲ್ಲ, ಯಾರು ಒಯ್ಯದೇ ಇದ್ರೆ ನಾನು ಇಷ್ಟೊಂದು ಮಾಡ್ಕೊಂಡು ಒಂಥರ ನಗೆಪಾಟಲಾಗಬಹುದೇನೋ, ಇಷ್ಟೊಂದು ಮಾಡಿದಾಳೆ ಇವಳ ಗಿಡನೇ ಸೇಲ್ ಆಗ್ತಾ ಇಲ್ಲ, ಯಾರು ತಗೊಂಡು ಹೋಗ್ತಾ ಇಲ್ಲ ಅಂತ ಅದೊಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಇಲ್ಲ ಆಮೇಲೆ ಒಂದ್ ಸ್ವಲ್ಪ ಹೊರಗಡೆ ನರ್ಸರಿಯವರೆಲ್ಲ ಹೇಳಿದ್ರ, ಮಾಡಿ ನಾವು ತಗೊಳ್ತೇವೆ ಅಂತ ಸಪೋರ್ಟಿವ್ ಆಗಿ ಫಸ್ಟ್ ಹೇಳಿದ್ರು, ಅಲ್ಲ ತಗೊಂಡಿದ್ದಾರೆ ಅವರು. ಹಂಗಾಗಿ ಅದನ್ನು ಕೂಡ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೆಚ್ಚಿನ ಒಂದು ಇದರಲ್ಲಿ. ಅವಾಗ ಏನಾಯ್ತು ಅಂದ್ರೆ, ನನಗೆ ಫಸ್ಟ್ ಫಸ್ಟಿಗೆ ಏನಾಯ್ತು ಅಂದ್ರೆ, ಜಾಸ್ತಿ ಲಾಭ ಅಂತ ಕಾಣದಿದ್ರು ನಾನು ಗಿಡಗಳನ್ನ ಏನ್ ಹೊರಗಡೆಯಿಂದ ತರಬಹುದು ಅದಕ್ಕೇನು ಮೋಸ ಇಲ್ಲ. ಈ ಹೊಸ ವೆರೈಟಿ ಗಿಡಗಳು ಕಲೆಕ್ಷನ್ ನನಗೆ ಏನ್ ಬೇಕಾಗಿತ್ತು ಅದಕ್ಕೆ ನನ್ನ ಒಂದು ದುಡಿಮೆಯಿಂದ ನಾನು ತಂದಿದ್ದೇನೆ, ತರ್ತೇನೆ ಅನ್ನೋದೊಂದು ಸ್ವಲ್ಪ ಖುಷಿ ಆಯ್ತು. ಆಮೇಲೆ ಇವಾಗ 4-5 ವರ್ಷದಿಂದ ಕೂಡ ನಾನು ಏನೋ ಒಂದ್ ರೀತಿ ಚಿಕ್ಕದಾದ ನನ್ನ ಮನೆಗೆ ನಾನು ಹೆಲ್ಪ್ ಅನ್ನು ಮಾಡ್ತೇನೆ. ಮೊದ್ಲೆಲ್ಲ ಏನನ್ನಿಸ್ತಿತ್ತು ಅಂದ್ರೆ, ಇದರಲ್ಲಿ ನಾನು ಅತಿಶಯೋಕ್ತಿಗಾಗಿ ಹೇಳ್ಕೊಳ್ಳೋದಲ್ಲ, ಎಲ್ಲ ಗೃಹಿಣಿಯರಿಗೆ ಕೇಳ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೇನೆ, 10 ರೂಪಾಯಿ ಬೇಕು ಅಂದ್ರೆ ನಾನು ನಮ್ಮನೆ ಪಾಪ ಕೊಡ್ತಾರೆ ಅವ್ರು ಕೊಡೋದಿಲ್ಲ ಅಂತಲ್ಲ, ಎಷ್ಟೋ ಜನ ತಕೊಳ್ಳೋದೆ, ನಾವು ಕೂಡ ಆ ಮನೆ ಭಾಗದವರೇ ಆಗಿದ್ದೇವೆ, ದುಡಿತಾ ಇದ್ದೇವೆ, ಆ ಪ್ರಶ್ನೆ ಬೇರೆ. ಆದ್ರೆ ಮನೆಯವರ ಹತ್ರ ಕೇಳ್ಬೇಕಾಗಿತ್ತು. ಇವಾಗ ಏನಿಲ್ಲ, ಒಂದು ಮಕ್ಕಳು ಮೊಬೈಲ್ ಮೊಬೈಲ್ ಬೇಕು ಅಮ್ಮ ಕೊಡಿಸ್ತೀಯ ಅಂತ ಕೇಳುವಷ್ಟು ಈಗ ನನ್ನ ಹತ್ರ ಕೇಳ್ತಾರೆ ಮಕ್ಕಳು. ಮೊದ್ಲಾದ್ರೆ ಅಪ್ಪಾಜಿ ಅವರನ್ನೊಂದೇ ಕೇಳ್ತಾ ಇದ್ರು, ಇವಾಗ ಇಲ್ಲ. ನಾನು ಏನೋ ಒಂದು ಚಿಕ್ಕದಾಗಿ ನನ್ನ ದುಡಿಮೆಯನ್ನ ಈಗ ಅವ್ರಿಗೆ ಏನೋ ಒಂದು ರೀತಿ ಕಷ್ಟದಲ್ಲೇನೋ ನಾನು ನೆರವಾಗಿದ್ದೇನೆ ಅನ್ನೋದು ನನಗೆ ಆತ್ಮತೃಪ್ತಿ ಇದೆ ಅದರಲ್ಲಿ. ನಾವು ಹೆಣ್ಮಕ್ಳು ಎಲ್ಲರಿಗೂ ಆಗೋದಿಲ್ಲ, ಮನೆಯವ್ರು ಸಾಕೋದು ಅದೆಲ್ಲ ಅವರದ್ದಿದೆ. ಅದು ಅದನ್ನು ಬಿಟ್ಟು ಸಹಿತ ನಾನೇ ಏನೋ ಒಂದು ಸ್ವಂತದಾಗಿ ಮಾಡ್ತಾ ಇದ್ದೇನಲ್ಲ, ಅದರಲ್ಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ, ಸಂತೃಪ್ತಿ ಇದೆ. ಎಲ್ಲ ಮಹಿಳೆಯರು ಕಂಡ್ಕೊಳ್ಳೋದು ಇದೇ ವಿಷಯದಲ್ಲಿ ಅಂತಲ್ಲ ನಾನು ಹೇಳೋದು. ಎಷ್ಟೋ ನಮ್ಮ ಹಳ್ಳಿಯಲ್ಲಿ ಇದ್ದಾರೆ, ಎಲ್ಲರೂ ಪಾಪ ತೋಟದಲ್ಲಿ ಹೋಗಿ ಹೆಲ್ಪ್ ಮಾಡ್ತಾರೆ ಗಂಡಸರಿಗೆ, ಮನೆಯವರಿಗೆ, ಎಲ್ಲರಿಗೂ. ಮನೆಯಲ್ಲೇ ಕೂಡ ಇದ್ದುಕೊಂಡು ಇವತ್ತು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಈ ರೀತಿ ಮಾಡ್ಕೊಂಡು ಹೋಗೋರು ಇದ್ದಾರೆ. ಎಲ್ಲರನ್ನು ಹೇಳಿ ನಾನು ಹೇಳಿರೋದು, ನಮ್ಮ ಮನಸ್ಸಿಗೆ ಒಂದು ಖುಷಿ ಇರುತ್ತೆ. ಹೆಣ್ಮಕ್ಳು ಕೂಡ ಏನಾದ್ರೂ ಒಂದು ಚಿಕ್ಕದಾದ ಸಹಾಯ ನಮ್ಮ ಮನೆಯವರಿಗೆ ನಮ್ಮಿಂದ ಆಗಬಹುದು, ಮಾಡಬಹುದು. ನಾವು ಕೂಡ ಆ ಮನೆಯಲ್ಲಿ ಏನೋ ಒಂದು ನಮ್ಮಿಂದ ಒಂದಾದ ಹೆಲ್ಪ್ ಅನ್ನ ಮಾಡಬಹುದು ಅನ್ನೋದು ಇವಾಗ ನಾನು ಕಂಡುಕೊಂಡಿದ್ದೇನೆ. ಅದನ್ನೇ ದೊಡ್ಡ ಮಟ್ಟದಲ್ಲಿ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದೊಂದು ಮನಸ್ಸಲ್ಲಿ ಇದೆ. ಅದು ಯಾವಾಗ ನೆರವೇರುತ್ತೆ ಅಂತ ನೋಡ್ಬೇಕು. ಜಾಗದ ಅಭಾವ ಆಗಿರೋದ್ರಿಂದ ನನಗೆ ಇಲ್ಲಿ ಲಿಮಿಟೆಡ್ ಸ್ಟೇ ಮಾಡ್ಕೊಳ್ಳಿಕ್ ಆಗ್ತಾ ಇದೆ. ಈಗ ನೀವು ನರ್ಸರಿ ಅವರು ಕೊಂಡ್ಕೊಳ್ತಾರೆ ಮತ್ತೆ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಗ್ರಾಹಕರು ಕೂಡ ಕೊಂಡ್ಕೊಳ್ತಾರೆ, ಯಾವುದು ನಿಮಗೆ ಕೈ ಹಿಡಿದಿದೆ ಹೆಚ್ಚಾಗಿ? ಹೆಚ್ಚಾಗಿ ನನಗೆ ಗ್ರಾಹಕರು ತಗೊಳ್ಳೋದೇ ಕೈ ಹಿಡಿಯುತ್ತೆ. ಯಾಕೆಂದ್ರೆ ಎಲ್ಲರಿಗೂ ಸಹಜ, ಬಿಸ್ನೆಸ್ ಇರಬೇಕಾದ್ರೆ ಬಿಸ್ನೆಸ್ ಮೈಂಡ್ ಅಲ್ಲೇ ಖರೀದಿ ಮಾಡಬೇಕು. ಆದ್ರೆ ಬೇರೆ ನರ್ಸರಿ ಅವರು ತಗೊಂಡೋಗಿ ಸೇಲ್ ಮಾಡ್ತಾರೆ ಅಂದ್ರೆ ಅವರ ಲಾಭವನ್ನ ಇಟ್ಟುಕೊಂಡು ಅವರು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅನ್ನ ಅವೆಲ್ಲ ಹಾಕಿ ನಮ್ಮ ಹತ್ರ ಖರೀದಿ ಮಾಡಬೇಕಾಗುತ್ತೆ. ಅದೇ ಗ್ರಾಹಕರು, ಈಗ ನಾನು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಮ್ದು ಹ್ಯಾಂಗಿಂಗ್ ಪಾಟ್ಸ್ಗೆಲ್ಲ 150 ರೂಪಾಯಿ ಇದೆ ಅಂದ್ರೆ ಬೇರೆ ನರ್ಸರಿ ಅವರು ಎಷ್ಟಕ್ಕೆ ನಮ್ಮ ಹತ್ರ ಕೇಳ್ತಾರೆ ಅಂದ್ರೆ 30-40 ರೂಪಾಯಿ. ಹೆಚ್ಚು ಅಂದ್ರೆ ಅಷ್ಟೇ, 40 ರೂಪಾಯಿಗಿಂತ ಹೆಚ್ಚು ಖರೀದಿ ಮಾಡಲ್ಲ. ಆಮೇಲೆ ಅದ್ರ ನಂತರ ನಮಗೆ ಮನೆಗೆ ಬಂದು ತಗೊಂಡೋದ್ರೆ 150 ರೂಪಾಯಿ ತಗೊಂಡು ಹೋಗ್ತಾರೆ. ಹಂಗೇಳಿ ಅಲ್ಲಿ ಗ್ರಾಹಕರು ಖರೀದಿ ಮಾಡೋರಿಗೂ ಅದು 150 ರೂಪಾಯಿ ಒಳಗೆ ಯಾರು ಕೊಡೋದಿಲ್ಲ. ಆವಾಗ ಮಧ್ಯವರ್ತಿಗಳಿಗೆ ಅಲ್ಲಿ ಲಾಭ, ಸ್ವಂತ ಮಾಡಿದವರಿಗೂ ಇಲ್ಲ, ಖರೀದಿ ಮಾಡುವಂತ ಗ್ರಾಹಕರಿಗೂ ಇಲ್ಲ. ಅದು ಏನಂದ್ರೆ ನನ್ನ ಆಸೆ ಏನಂದ್ರೆ ಮನೆಗೆ ಬಂದು ತಗೊಂಡೋಗ್ಲಿ ಗ್ರಾಹಕರು. ಹಂಗೇಳಿ ನನಗೆ ಒಂದ್ ಸ್ವಲ್ಪ ದಿನ ಜಾಸ್ತಿ ಹೆಚ್ಚು ಕಡಿಮೆ ಅದು ಗಿಡ ಉಳಿತು ಅಂತ ಅದರಲ್ಲಿ ಏನು ಬೇಜಾರಿಲ್ಲ. ಯಾಕೆಂದ್ರೆ ಎಲ್ಲ ಪ್ಲಾಂಟ್ಗಳು ಹೆಲ್ದಿ ಆಗಿ ಬೆಳೆಯುತ್ತೆ. 1-2 ತಿಂಗಳ ಜಾಸ್ತಿ ಇದ್ರೂ ಕೂಡ ಗ್ರಾಹಕರು ಖುಷಿಯಿಂದ ಒಯ್ತಾರೆ ಗಿಡಗಳನ್ನ, ಅಂದ್ರೆ ಅಷ್ಟು ಹೆಲ್ದಿ ಆಗಿ ಬೆಳೆಯುತ್ತೆ. ನನಗೆ ನೋಡ್ಲಿಕ್ಕೆ ಖುಷಿ ಮನೆ ಮುಂದೆ. ಏನಾಗತ್ತೆ ಅಂದ್ರೆ ನಾನು ಬಿಸ್ನೆಸ್ ಆಗಿ ಮಾಡಿದ್ದೇನೆ, ಆದ್ರೆ ಒಂದೊಂದು ಗಿಡ ಕೊಡಬೇಕಾದ್ರೂ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಆ ತಂದೆ ತಾಯಿ ಏನ್ ಇರತ್ತೆ ಆ ಫೀಲಿಂಗು, ಅದಾಗತ್ತೆ ನನಗೆ. ಚೆನ್ನಾಗಿರೋ ಗಿಡ ಕೊಟ್ಟು ಓಹೋ ಇದನ್ನ ಕೊಡ್ತಾ ಇದ್ದೇನೆ ನಾನು, ನನ್ನ ಮನೇಲಿ ಇದಷ್ಟು ಲಾಸ್ ಆಯ್ತಲ್ಲ, ಈ ರೀತಿ ಫೀಲಿಂಗ್ ನನ್ನಲ್ಲಿದೆ. ಹಂಗಾಗಿ ನನಗೆ ಗ್ರಾಹಕರು ತಗೊಂಡೋಗೋದೇ ಹೆಚ್ಚಿನ ಒಂದು ಎಲ್ಲ ರೀತಿಯಿಂದ ಕೂಡ ಅದು ಒಂದು ಒಳ್ಳೆ ಲಾಭ ಅಂತ ನಾನು ಅನ್ಕೊಳ್ತೇನೆ. ಈಗ ಸವಿತಾ ಗಾಂವ್ಕರ್ ಅವರು ಇಷ್ಟೆಲ್ಲ ನರ್ಸರಿ ಚೆಂದಾಗಿ ಬೆಳೆಸ್ತಾ ಇದ್ದಾರೆ, ಅಲ್ಲಿಂದ ನಾವು ತರಬೇಕು ಅಂತೇಳಿದ್ರೆ ಗ್ರಾಹಕರಿಗೆ ಗೊತ್ತಾಗಬೇಕು. ಕೆಲವೊಂದು ಜನಕ್ಕೆ ಮೌತ್ ಟು ಮೌತ್, ಬಾಯಿಂದ ಬಾಯಿಗೆ ಹರಡ್ತಾ ಇರುತ್ತೆ. ಬೇರೆ ಏನಾದ್ರೂ ಪ್ರಚಾರಕ್ಕಾಗಿ ಒಂದು ನೆಟ್ವರ್ಕ್ ಏನಾದ್ರೂ ಇದೆಯಾ ನಿಮ್ದು? ನೆಟ್ವರ್ಕ್ ಅಂದ್ರೆ ಇಲ್ಲ, ಈಗೆಲ್ಲ ವಾಟ್ಸಪ್ ಗ್ರೂಪ್ ಇದ್ರಲ್ಲೇ ಒಂದ್ ಸ್ವಲ್ಪ ಮಾಡ್ತಾ ಇದ್ದೇವೆ. ಏನಾದ್ರು ಫಂಕ್ಷನ್ ಇದು ಆದಾಗ ಎಲ್ಲ ಕಡೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತೇನೆ. ಆಮೇಲೆ ನಮ್ದು ಮೇಳ ಇದು ಅಂತ ನಡೀತಾ ಇರುತ್ತೆ ಯಲ್ಲಾಪುರದಲ್ಲಿ, ಅಲ್ಲೆಲ್ಲ ಒಂದ್ ಸ್ವಲ್ಪ ಜನರಿಗೆ ಈಗ ಪಬ್ಲಿಸಿಟಿ ಆಗಿದೆ, ಹಿಂದೆ ಈ ತರ ಒಂದ್ ನರ್ಸರಿ ಇದೆ ಅಂತ, ಮಂದಾರ ನರ್ಸರಿ ಅಂತ ನಮ್ದು. ಹಂಗಾಗಿ ಇಲ್ಲಿ ಬೋರ್ಡ್ ಅನ್ನ ಹಾಕಿದ್ದೇವೆ ಹೈವೇದಲ್ಲಿ, ಅಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ಒಂದು ಹುಬ್ಳಿದಿಂದ ಹೈವೇಯಿಂದ ಹೋಗ್ಬೇಕಾದ್ರೆ. ಹಂಗಾಗಿ ಅಲ್ಲಿ ಬೋರ್ಡ್ ಅನ್ನ ಹಾಕಿದ್ದೇವೆ. ಇದೇ ರೀತಿ ಅಂದ್ರೆ ಎಲ್ಲರ ಸಹಕಾರ ಬೇಕು, ಮಾಧ್ಯಮದವರದ್ದು ಕೂಡ. ಎಲ್ಲಾ ಭಾಗದಲ್ಲೂ ಅದೇ ಕೇಳ್ಕೊಳ್ತೇನೆ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಪಾಪ, ಒಂದ್ ಸ್ವಲ್ಪ ಹಳ್ಳಿ ಆಗತ್ತೆ. ಹಳ್ಳಿ ಅಂದ್ರೆ ಪೇಟೆನ್ ಜಾಸ್ತಿ ದೂರ ಏನಲ್ಲ, ಯಲ್ಲಾಪುರದಿಂದ 2 ಕಿಲೋಮೀಟರ್ ಅಷ್ಟೇ. ಆದ್ರೆ ಜನರಿಗೆ ತುಂಬಾ ಜನರಿಗೆ ಇನ್ನೂ ಗೊತ್ತಾಗಿಲ್ಲ. ಪೇಪರ್ ಅಲ್ಲಿ ಇದರಲ್ಲಿ ಎಲ್ಲ ಕೊಡ್ತಾ ಇದ್ದೇವೆ, ಇನ್ನು ಮುಂದೆ ಅದೇ ರೀತಿ ಪಬ್ಲಿಸಿಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಇನ್ನು ಪಾಲಿ ಹೌಸ್ ಮಾಡಿ ಅಥವಾ ಗ್ರೀನ್ ಹೌಸ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬಹುದು ಅಂತ ಒಂದು ಸೌಲಭ್ಯ ಬೇಕು, ಅದನ್ನ ಮಾಡಬೇಕು ಒಂದು ಏನಾದ್ರು ಕನಸಿದೆಯಾ? ಕನಸಿದೆ, ಆದ್ರೆ ಅದು ನೋಡ್ಬೇಕು. ಜಾಗದ ಅಭಾವ ಕೂಡ ಇಲ್ಲಿ ಪಾಲಿ ಹೌಸ್ ಆತರ ಮಾಡ್ಲಿಕ್ಕೆ ಇಂತಿಷ್ಟು ಗುಂಟೆ ಅಂತ ಕೇಳ್ತಾರೆ. ಈಗ ನಾವು ಯಾವ್ದೇ ರೀತಿ ಇದನ್ನ ಪಡಿಬೇಕು, ಸರ್ಕಾರದ ಸಾಲ ಸೌಲಭ್ಯಗಳು ಅದಕ್ಕೆ ಆ ಸ್ಕೀಮ್ ಅನ್ನ ಪಡಿಬೇಕು ಅಂದ್ರೆ ಅವ್ರು ಹೇಳದಷ್ಟು ಜಾಗ ನಮ್ಮಲ್ಲಿಲ್ಲ. ಇದೇ ತುಂಬಾ ಸಲ ನನ್ಗೆ ಕೈ ಕೊಟ್ಟಿದ್ದು. ಅವ್ರು ಇಂತಿಷ್ಟು ಗುಂಟೆ ಅಂತ ಹೇಳ್ತಾರೆ, ಅದು ಕರೆಕ್ಟ್ ಆಗಿ ಇಲ್ಲಿ ಜಾಗ ಇಲ್ಲ ನಮ್ಮ ಹತ್ರ. ಹಂಗಾಗಿ ಅದು ಅಲ್ಲೇ ಸ್ಟಾಪ್ ಆಗ್ತಾ ಇದೆ. ಇಲ್ಲಾಂದ್ರೆ ಪಾಲಿ ಹೌಸ್ ಈ ತರ ನನ್ನ ಹತ್ರ ಇದ್ರೆ ನಾನು ಎಷ್ಟೋ ಮಾಡಬಹುದಿತ್ತು ಅಂತ ಅದೊಂದು ಸ್ವಲ್ಪ ಕಾಣತ್ತೆ ಮನಸ್ಸಿಗೆ. ಯಾಕಂದ್ರೆ ನಾವು ಅಂತ ಒಂದು ಪಾಲಿ ಹೌಸ್ ಸಮೀಪ ಇರಬೇಕು, ನಾವು ಬೇರೆ ಎಲ್ಲಿ ತೋಟದಲ್ಲಿ ಮಾಡಿ ಮನೆಯಲ್ಲಿ ಬಂದು ಇರ್ಲಿಕ್ಕೆ ಆಗಲ್ಲ. ಹೌದೌದು, ಅದೇ ಆಗಿದ್ದು ನಮ್ಗೆ. ಜಾಗ ಅಂದ್ರೆ ಸ್ವಲ್ಪ ಹೊರಗಡೆ ಆಗತ್ತೆ, ಆಗ ಅಲ್ಲಿ ಹೋಗಿ ಬಂದು ಮಾಡೋದು ಸ್ವಲ್ಪ ಕಷ್ಟ ಅಂತ. ಇಲ್ಲಿ ಮನೆ ಹತ್ರನೇ ಇದ್ರೆ ಮನೆಯ ಅಡಿಗೆ ಕೆಲಸ ಮತ್ತೆ ಮನೆಯಲ್ಲಿ ಆಗು ಹೋಗುಗಳು ಹಬ್ಬ ಹರಿದಿನಗಳನ್ನು ಮುಗಿಸ್ಕೊಂಡು ಕೂಡ ಮಹಿಳೆಯರಿಗೆ ಇದು ಅನುಕೂಲ. ಮನೆ ನಂದು ಸಕ್ಸಸ್ ಆಗ್ಲಿಕ್ಕೆ ಏನ್ ಕಾರಣ ಅಂದ್ರೆ ನಾನು ಹೊರಗಡೆ ಇಲ್ಲಿಂದ ಹೋಗಿ ಎಲ್ಲೋ ಗಿಡಗಳನ್ನ ಇಟ್ಕೊಂಡು ನನ್ನ ಡ್ಯೂಟಿ ಅಲ್ಲಿ ಹೋಗಿ ಮಾಡ್ತಾ ಇಲ್ಲ ನಾನು. ಅಂದ್ರೆ ಇಲ್ಲಿ ಮನೆಯಲ್ಲೇ ಮಾಡೋದ್ರಿಂದ ಮನೆಯ ಕೆಲಸಗಳನ್ನ ಮುಗಿಸಿ ಏನು ಆಗು ಹೋಗುಗಳನ್ನ ನೋಡ್ಕೊಳ್ತಾ ಗ್ರಾಹಕರು ಬಂದ್ರು ಅಂದ್ರೆ ಅಲ್ಲೇ ಅವರಿಗೆ ಕೊಡೋದ್ರಿಂದ ಅದು ನನಗೆ ಒಳ್ಳೆ ಸಕ್ಸಸ್ ಆಗಿದೆ. ಮತ್ತೆ ಮನೆಯವ್ರ ಸಪೋರ್ಟಿವ್ ನನಗೆ ಒಳ್ಳೆ ರೀತಿಯಲ್ಲಿ ಸಿಕ್ಕಿದೆ. ಇಲ್ಲಿ ಸಸ್ಯಗಳ ಬೆಳವಣಿಗೆ ನೋಡಿ, ಅದು ಬಿಡುವ ಹೂವನ್ನು ನೋಡಿ, ದಿನದಿಂದ ದಿನಕ್ಕೆ ಅದರ ಬದಲಾವಣೆಗಳನ್ನು ನೋಡಿ, ಮತ್ತೆ ಅದರ ಜೊತೆಗೆ ನೀವು ಕೂಡ ಬೆಳೀತಾ ಇರ್ತೀವಿ, ಏನನ್ಸುತ್ತೆ ಇಂತ ಒಂದು ಒಂದು ಧ್ಯಾನಸ್ಥ ಮನೋಭಾವನೆ? ಅದು ನಿಜವಾಗಿಯೂ ತುಂಬಾ ಖುಷಿ ಆಗತ್ತೆ. ಅಂದ್ರೆ ಅಷ್ಟ ಸಲ ಅನ್ಕೊಳ್ತೇನೆ, ಒಂದು ಟೈಮಲ್ಲಿ ಬೇಡವೇನೋ ಅಂತ ಹಿಂಗೆ ಕೆಲವು ಸಲ ಒಂದೊಂದ್ಸಲ ಫೀಲಿಂಗ್ ಆಗತ್ತೆ. ಅಂದ್ರೆ ನನ್ಗೆ ಹಿಂಗೆ ಒಂದೊಂದ್ಸಲ ಬೇಡವೇನೋ ಇದು ಬಿಟ್ಬಿಡ್ಲಾ ಅಂತ. ಆದ್ರೆ ನನ್ನ ಹತ್ರ ಅದು ಬಿಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆ ಏಪ್ರಿಲ್ ಮೇ ದಲ್ಲಿ ಸ್ವಲ್ಪ ನೀರಲ್ಲಿ ಇಟ್ಕೊಂಡು ಆಗ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಗಿಡಗಳನ್ನ. ಅಂದ್ರೆ ಏನಂದ್ರೆ ಎಲ್ಲೂ ನಾಲ್ಕು ದಿವಸ ಹೋಗ್ಲಿಕ್ಕೆ ಆಗೋದಿಲ್ಲ. ಏನಂದ್ರೆ ನನ್ನ ತಾಯಿ ಮನೆಗೆ ಸಹಿತ ನಾಲ್ಕು ದಿವಸ ಹೋಗಿ ಉಳಿದಿದ್ದು ನೆನಪು ಬರ್ತಾ ಇಲ್ಲ ನನ್ಗೆ. ಒಂದೇ ದಿವಸ ನಮ್ಮವ್ರ ಜೊತೆ ಹೋಗೋದು, ಎಲ್ಲಿ ನೆಂಟರ ಮನೆಗೆ ಹೋದ್ರು ಹಂಗೆ ಬೆಳಗ್ಗೆ ಹೋಗೋದು ಸಂಜೆ ಬರೋದು. ಅಂತ ಎಮರ್ಜೆನ್ಸಿ ಇದ್ರೆ ಎರಡು ದಿನ ಮೂರು ದಿನ ಮನೇಲಿ ಮಾಡ್ತಾರೆ ಪಾಪ, ಮೇಂಟೈನ್ ಮಾಡ್ತಾರೆ ಹಂಗ ಅಂತಲ್ಲ. ಅದು ಅವರಿಗೂ ಕೂಡ ಯಾವ್ಯಾವ ನೀರ್ ಹಾಕೋದೆಲ್ಲ ಸ್ವಲ್ಪ ಯಾವ ಗಿಡಕ್ಕೆ ಎಷ್ಟು ಏನು ಅಂತ ಅದರಲ್ಲಿ ಸ್ವಲ್ಪ ಇದು ಇರೋದ್ರಿಂದ ಆಗತ್ತೆ. ಆ ಟೈಮಿಗೆ ಅನ್ಕೊಳ್ತೇನೆ, ಓ ಇಲ್ಲ ನಾನು ಮುಂದಿನ ಸಲ ಬಿಟ್ಬಿಡ್ತೇನೆ ಇದೆಲ್ಲ, ಮನೆಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಬೇಕು ಅಂತ. ಇಲ್ಲ ಅದು ಆ ಟೈಮ್ ಬಂದ್ರೆ ಜಗ್ಗಿ ಹೇಳ್ಕೊಳತ್ತೆ. ಮತ್ತೆ ಮಳೆ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ ಅಷ್ಟು ಉತ್ಸಾಹ ನಮ್ಗೆ, ಪಾಟ್ ತುಂಬೋದು ಇದು ಮಾಡೋದು ಅದ್ರಲ್ಲಿ ಇರೋಷ್ಟು ಖುಷಿ ಮತ್ತೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅಂದ್ರೆ ಅಷ್ಟು ಖುಷಿಯಾಗಿಂದ ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತೇನೆ, ಇಲ್ಲ ಮತ್ತೆ ಮಾಡ್ಲೇಬೇಕು ನಾ ಬಿಡೋದಿಲ್ಲ ಅಂತ. ಅದು ಒಂದೊಂದ್ಸಲ ಹಂಗ ಅನ್ಸಿದ್ದಿದೆ. ಅಂದ್ರೆ ಒಂದು ನಾಯಿ ಸಾಕಿದ್ರು ಕೂಡ ಮನೆ ಬಿಟ್ಟು ಹೋಗುದು ಕಷ್ಟನೇ. ಹೌದು ಹೌದು, ಒಂಥರ ಮಕ್ಕಳ ತರ ಬೆಳೆಸ್ತಾ ಇದ್ರಿ. ಸವಿತಾ ಅವರೇ, ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಿಮಗೂ ಕೂಡ ಇಷ್ಟು ಚಿಕ್ಕ ಮಟ್ಟದಲ್ಲಿ ಮಾಡಿದ್ರು ಕೂಡ ನಮ್ಮನ್ನು ಗುರುತಿಸಿ ನೀವು ಇವತ್ತು ನಮ್ಮ ಸಂದರ್ಶನ ಮಾಡಿದಿರಲ್ಲ, ಅದು ನಮಗೂ ಕೂಡ ಅತ್ಯಂತ ಖುಷಿ ಆಗ್ತಾ ಇದೆ. ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ. ಒಳಾಂಗಣ ಮತ್ತು ಹೊರಾಂಗಣ ನರ್ಸರಿ ಸಸ್ಯಗಳ ಅನುಭವಗಳನ್ನು ಹಂಚಿಕೊಂಡವರು ಯಲ್ಲಾಪುರ ತಾಲೂಕು ಕನ್ನಿಗೇರಿಯ ಸವಿತಾ ವಿಶ್ವನಾಥ್ ಗಾಂವ್ಕರ್. ಸಂದರ್ಶಕರು HB ರಾಮಡಗಿ. ಬೀಜು ಕಾತಕ ರಸಾಯನ ಮಿಟ್ಟಿ ಸಹತ ಬಿಗಡನೆ ಲಗಿ ಜ ಮಾಟಿ ಹಿ ಕಮಜೋರ್ ಪಡ ಜಾಯಿ ಉಪಜ ಕೈಸೆ ಸಹತಮಂದ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಭೀ. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭಿ ಡಾಲೆ ಸಬ್ ನಹೀ, ಆಜ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ ಉಗಾ ರಹೆ, ಖರ್ಚಾ ಕಮ್ ಔರ್ ಉಪಜ ಕೀ ಕೀಮತ್ ಭೀ ಬೆಹತರ್ ಪಾ ರಹೆ. ಸಚ್ ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. किसान वाणी कार्यक्रम प्रसारवायितु. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಜನಪದ ಸಂಗೀತದಲ್ಲಿ ಮಹಾದೇವ್ ಮರಾಠೆ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ನೀವು बहलोल तेरे बहलिया सोबे नमस्कार तिंगोल तो ताते मैं गोविंद आरी कांतर कान सिसें जी बांतर बान कासें जी त्रिप्राणी बरे करुं देवा गोविंद एक तिशर कोटी जवान एक शिगमो शिवरा चरमिलन होलिये रो कांबोगा चलो रे केवलिया टीटे वो रो कांबोगा चलो मां तिशर कोटी जवान एक शिगमो शिवरा चरमिलन होलिये रो कांबोगा चलो रे केवलिया टीटे वो रो कांबोगा चलो मान चहे ಕಡಲು ರಾಮ ಲಕ್ಷ್ಮೇ ಕೇಳಿಯ ಯಾಕೆ ರೋ ಕಡಲು ರಾಮ ಪಾಂಚೋ ಚಿತ್ರ ಸೋಡಲಿ ಬಾ ಪಾಂಚೋ ಜೋಡರು ಪಾಂಚೋ ಚಿತ್ರ ಸೋಡಲಿ ಜೋಡರು ಪಾಂಚೋ ಚಿತ್ರ ಸೋಡಲಿ ಬಾ ಪಾಂಚೋ ಜೋಡರು ಪಾಂಚೋ ಚಿತ್ರ ಸೋಡಲಿ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ಬಾ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ಬಾ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ಬಾ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ಜೇ ಕಂಗಲ ಗುರು ಡಂಗರೆ ಸುನಿಲೋ ಬಾ ತಾನೇಲೋ ಬುಕೆಲೋ ಗುರು ಡಂಗರೆ ಸುನಿಲೋ ನಿಚೇಲಿ ಕೋಳಿ ಕೂ ಕೇಳಿ ಕೊರಿ ಕೋದಳೆ ಮಾ ಕೇಳಿ ಕೇಳಿ ಕೊರಿ ಕೋದಳೆ ಮಾ ಕೊರಿರೆ ಕೋದಳೆ ಗೇನೋ ಕಟ್ಯಾಲೋ ಬಾಯಿ ಬಾ ಕೊರಿರೆ ಕೋದಳೆ ಗೇನೋ ಕಟ್ಯಾಲೋ ಬಾಯಿ ಕೊರಿರೆ ಕೋದಳೆ ಗೇನೋ ಕಟ್ಯಾಲೋ ಬಾಯಿ ಬಾ ಕೊರಿರೆ ಕೋದಳೆ ಗೇನೋ ಕಟ್ಯಾಲೋ ಬಾಯಿ ಕಟ್ಯಾಲೆ ಕೋದಳೆ ಗೇನೋ ಕಟ್ಯಾಲೋ ಬಾಯಿ ಬಾ ಕೊರಿರೆ ಕೋದಳೆ ಗೇನೋ ಕಟ್ಯಾಲೋ ಬಾಯಿ ಕಟ್ಯಾಲೋ ಬಾಯಿ ಬಾ ಕೊರಿರೆ ಕೋದಳೆ ಗೇನೋ ಕಟ್ಯಾಲೋ ಬಾಯಿ